ಪಾವತಿಸಬಹುದಾಗಿದೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಆರ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ನಗರದ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರುತ್ತಿದೆ. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದು, ಕಾವೇರಿ ನದಿಗೆ ಕೊಳಚೆ ನೀರು ಸೇರಿಸದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ 2,000 ಕೋಟಿ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ, ಸಭಾಧ್ಯಕ್ಷ ಯುಟಿ ಖಾದರ್. ವಿದ್ಯುತ್ ಕಳ್ಳತನ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸಚಿವ ಕೆಜೆಜಾರ್ ಸೂಚನೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ, ಸರ್ಕಾರದ ವಿರುದ್ಧ ಹೋರಾಟದ ಕಾರ್ಯತಂತ್ರ ಕುರಿತಂತೆ ಚರ್ಚೆ. ಕನ್ನಡಿಗರ ನಿರ್ಲಕ್ಷ್ಯ ಹಿನ್ನೆಲೆ ಕ್ಯಾಬ್ ಚಾಲಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಂಗಳೂರು. ಈಗ ಸಮಯ 6:50. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಗಲಿದೆ. ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಕ್ತ ರಾಶನ್ ಸುನಿಶ್ಚಿತ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು, ಈ ಕುರಿತು ಸುರತ್ಕಲ್ನ ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಾಧಿಕಾರಿ ಡಾ ವೆಂಕಟೇಶ್ ಎಸ್ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ರಜನಿ ಭಟ್. ಆ ಬಳಿಕ ಹವಾಮಾನ ವರದಿ ಮತ್ತು ಯಶವಂತ್ ಹಾಲಿಬಂದಿ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಲಿರುವಿರಿ. ಈಗ ಕೇಳೋಣ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು, ಈ ಕುರಿತು ಸುರತ್ಕಲ್ನ ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಾಧಿಕಾರಿ ಡಾ ವೆಂಕಟೇಶ್ ಎಸ್ಎಂ ಅವರೊಂದಿಗೆ ಸಂದರ್ಶನ. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾ ವೆಂಕಟೇಶ್ ಎಸ್ಎಂ ಅವರಿದ್ದಾರೆ. ಇವರು ಹಿರಿಯ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಸುರತ್ಕಲ್. ಇವರು ಜಾನುವಾರುಗಳಲ್ಲಿ ಕಂಡುಬರುವ ಸಾಮಾನ್ಯ ಕಾಯಿಲೆಗಳು ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಹಾಗೂ ಎಲ್ಲ ಕೇಳೋವರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಈ ಪಶುವೈದ್ಯರ ಬಗ್ಗೆ ಒಂದು ಕೋಟ್ನ ನಾನು ತಿಳಿಸ್ಬಿಟ್ಟು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ವಿಲ್ ರಾಗರ್ಸ್ ಅಂತ ಹೇಳಿಬಿಟ್ಟು, ದಿ ಬೆಸ್ಟ್ ಡಾಕ್ಟರ್ ಇನ್ ದಿ ವರ್ಲ್ಡ್ ಇಸ್ ದಿ ವೆಟನೇರಿಯನ್ ಬಿಕಾಸ್ ಈ ಕಾಂಟ್ ಆಸ್ಕ್ ಇಸ್ ಪೇಷಂಟ್ಸ್ ವಾಟ್ ಇಸ್ ದ ಮ್ಯಾಟರ್, ಈ ಜಸ್ಟ್ ಗಾಟ್ ಟು ನೋ. ಯಾಕಂತಂದರೆ ನಾವು ಮನುಷ್ಯರಾದ್ರು ಅಂತಂದರೆ ಮನುಷ್ಯರಲ್ಲಿ ಏನಾಗಿದೆ, ನನಗೆ ತಲೆನೋವ್ತಿದೆಯಾ, ಹೊಟ್ಟೆ ನೋವಾಗ್ತಿದೆಯಾ, ಏನಾದ್ರು ನೋವಿದೆಯಾ, ಜ್ವರ ಬಂದಿದೆ ಅನ್ನುವಂಥದ್ದನ್ನ ನಾವು ಬಾಯ್ಬಿಟ್ಟು ಹೇಳ್ತೀವಿ. ಬಟ್ ಅನಿಮಲ್ಸ್ ಹಾಗಲ್ಲ, ಅದನ್ನು ನಾವು ನೋಡೇ ಕಂಡುಹಿಡಿಬೇಕು. ಮತ್ತು ಜೊತೆಗೆ ಅದನ್ನು ಸಾಕ್ತಿರುವಂಥ ರೈತ ಅದನ್ನು ನೋಡ್ತಿರ್ತಾರಲ್ಲ, ಅವನ ಒಂದು ಹಿಸ್ಟ್ರಿನೂ ಕೂಡ ತಗೊಂಡು ನಾವು ಅದಕ್ಕೆ ನಾವು ಚಿಕಿತ್ಸೆನ ನಡೆಸಬೇಕಾಗತ್ತೆ. ಅದಕ್ಕೋಸ್ಕರ ವಿಲ್ ರಾಗರ್ಸ್ ಅವರು ದಿ ಬೆಸ್ಟ್ ಡಾಕ್ಟರ್ ಇನ್ ದಿ ವರ್ಲ್ಡ್ ಇಸ್ ದಿ ವೆಟನೇರಿಯನ್ ಅಂತ ಹೇಳಿದರೆ. ಸರ್, ಈಗ ಸಾಮಾನ್ಯವಾಗಿ ಜಾನುವಾರುಗಳು ಆರೋಗ್ಯಯುತವಾಗಿದೆ ಅಂತ ನಮಗೆ ಹೇಗೆ ತಿಳಿಯುತ್ತದೆ? ಅಂದರೆ ಈ ದನ ಆರೋಗ್ಯವಾಗಿದೆ ಅಂತ ಅಂದಾಗ ಯಾವ ರೀತಿಯ ಗುಣಲಕ್ಷಣಗಳನ್ನು ಅದು ಹೊಂದಿರಬೇಕು? ಮೊದಲು ರೈತರು, ನನ್ನ ಜಾನುವಾರು, ನಾನು ಸಾಕಿರುವಂತಹ ಜಾನುವಾರು ಹೆಲ್ತಿ ಇದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ಅದನ್ನು ನಾವು ನೋಡಬೇಕು, ಎಲ್ಲಿಂದ ಮುಖದಿಂದ ಅದರ ಬಾಲದವರೆಗೂ ಕೂಡ ಅದರ ನಾರ್ಮಲ್ ಏನಿದೆ ಅಥವಾ ನಾರ್ಮಲ್ ಬಿಟ್ಟು ಅನ್ಹೆಲ್ತಿಯಾಗಿ ಏನು ನಮಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಮೊದಲಿಗೆ ಮುಖ ನೋಡಬೇಕು. ಮುಖ ನೋಡಿದಾಗ ಮುಖ ಹೊಳಪಾಗಿರುತ್ತೆ, ಮುಖ ಹೊಳಪಾಗಿರುತ್ತೆ, ಮತ್ತು ಕಣ್ಣುಗಳು ಕೂಡ ಹೊಳಪಾಗಿರುತ್ತೆ, ಮತ್ತು ಮೂಗಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಿಂಬಳ ಆಗಿರ್ಬೋದು ಈ ರೀತಿ ಬರಬಾರ್ದು, ಆಯಿತಾ. ಆ ನಂತರ ಮಜಲ್ ಅಂತ ಇರುತ್ತೆ, ಮುಸುಡಿ ಅಂತ ನಾವು ಹೇಳ್ತೀವಿ, ಆಯಿತಾ. ಅದು ಯಾವಾಗಲೂ ಕೂಡ ತೇವಾಂಶದಿಂದ ಕೂಡಿರಬೇಕು. ಆ ತೇವಾಂಶದಿಂದ ಇಲ್ಲ ಅಂತಂದರೆ ಏನೋ ಆಗಿದೆ ಇದಕ್ಕೆ, ಅಥವಾ ಜ್ವರ ಏನಾದರೂ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅಥವಾ ಕಣ್ಣಿನಲ್ಲಿ ಗೀಜು ಬರುವಂಥದ್ದು, ಅಥವಾ ಕಣ್ಣಿನ ಒಳಗಡೆ ನಮ್ಮ ಕಣ್ಣುಗಳ ರೀತಿ ಅದು ಆ ಉದುರು ಕಣ್ಣುಗಳು ಕೂಡ ಇರ್ತವೆ, ಅದರ ಒಳಗಡೆ ಪೊರೆ ಬಂದಿರುವಂಥದ್ದು ಈ ರೀತಿ ಇತ್ತಂದರೂ ಕೂಡ ಅದು ಅನ್ಹೆಲ್ತಿ. ಮತ್ತು ಕಿವಿಗಳು ಯಾವಾಗಲೂ ಕೂಡ ಅಲುಗಾಡಿಸ್ತಾ ಇರಬೇಕು. ಕಿವಿನಲ್ಲಿ ಏನಾದ್ರು ಸೋರುವುದು, ರೇಷೆ ಈ ರೀತಿ ಏನಾದ್ರು ಬರ್ತಿದೆ ಅಂತಂದರೆ ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಇದು ಮುಖದ ಭಾಗ ಆಯಿತು. ಹಾಗೆ ಹಿಂದೆ ಬಂತು ಅಂತಂದರೆ ಕಾಲುಗಳು ಬರ್ತದೆ, ಮುಂದೆಗಡೆ ಕಾಲುಗಳು, ಅದನ್ನು ನಡಿಬೇಕಾದ್ರೆ ನಾವು ನೋಡಬೇಕಾಗ್ತದೆ ಹೇಗೆ ನಡೀತಿದೆ, ಕುಂತಿದೆಯಾ, ಅಥವಾ ಕಾಶಿಯಸ್ ಆಗಿ ಒಂದೊಂದೇ ಹೆಜ್ಜೆನ ಯೋಚನೆ ಮಾಡಿ ಇಡ್ತಿದೆಯಾ, ಇದನ್ನು ಕೂಡ ನೋಡಬೇಕಾಗತ್ತೆ. ಆ ರೀತಿ ಯೋಚನೆ ಮಾಡಿ ಇಡ್ತಿದೆ ಅಂತಂದರೆ ಆ ಕಾಲಿನಲ್ಲಿ ಏನು ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅಥವಾ ನೋವಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಹಿಂದೆ ಬಂತು ಅಂತಂದರೆ ಬಾಡಿನ ನಾವು ಟಚ್ ಮಾಡಿದರೆ, ಅದ್ರ ಮೇಲೆ ಸುಮ್ಮನೆ ಹೀಗೆ ಕೈ ಆಡಿಸಿದರೆ ಏನಾಗಬೇಕಂತಂದರೆ ತುಂಬ ನುಣುಪಾಗಿರಬೇಕು, ರಫ್ ಏರ್ ಕೊಟ್ಟಿರಬಾರ್ದು, ತುಂಬ ನುಣುಪಾಗಿರಬೇಕು. ಆಮೇಲೆ ಆ ಬಾಡಿ ಮೇಲೆ ಯಾವುದೇ ಪರೋಪಜೀವಿಗಳು, ಹೊರಪರೋಪಜೀವಿಗಳಂತ ಹೇಳ್ತೀವಿ ನಾವು, ಈ ನೊಣ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ನುಂಗ ಆಗಿರ್ಬೋದು, ಹೇನುಗಳಾಗಿರ್ಬೋದು, ಇದು ಯಾವುದು ಕೂಡ ಇರಬಾರ್ದು. ಇರಲಿಲ್ಲ ಅಂತಂದರೆ ಇಟ್ಸ್ ಹೆಲ್ದಿ ಅಂತ ನಾವು ತಿಳ್ಕೊಬೇಕು. ಹಾಗೆ ನಂತರ ಬಂದಾಗ ಹೊಟ್ಟೆ ಉಬ್ಬರ ಅಂತ ಒಂದು ಆಗ್ತದೆ, ಅದು ನೋಡಬೇಕು. ನಾರ್ಮಲಾಗಿ ಹೊಟ್ಟೆ ಇರುತ್ತೆ, ಅಕಸ್ಮಾತ್ ಹೊಟ್ಟೆ ಉಬ್ಬರ ಇತ್ತು ಅಂದರೆ ಏನಾಗ್ತದೆ, ಎಡಗಿನ ಹೊಟ್ಟೆಯ ಭಾಗ ತುಂಬ ಊದ್ಕೊಂಡಿರುತ್ತೆ, ಮೇಲ್ಗಡೆ ಬಂದಿರುತ್ತೆ ನಾರ್ಮಲ್ಗಿಂತ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಬಾರಿ ಬಾಲಗಳಲ್ಲೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಬಾಲಗಳು ಆವಾಗ ಆಗಿಂದಾಗಿ ಅದು ಅಲುಗಾಡಿಸ್ತಿರ್ಬೇಕು. ಕೆಲವೊಂದು ಬಾರಿ ಏನು ಮಾಡುತ್ತೆ, ನೊಣ ಕೂರುತ್ತೆ ಮೈ ಮೇಲೆ ಅಥವಾ ಸೊಳ್ಳೆ ಕೂರುತ್ತೆ, ಆವಾಗ ಆ ಬಾಲದಿಂದ ಏನು ಮಾಡುತ್ತೆ, ಅದು ಒಡೆದು ಅದನ್ನು ದೂರ ಓಡಿಸುತ್ತೆ. ಆಮೇಲೆ ಕೆಲವೊಂದು ದನಗಳಲ್ಲಿ ಇತ್ತೀಚೆಗೆ ಕರು ಹಾಕಿದ್ದಾಗಿರ್ಬೋದು ಅಥವಾ ಬೆದೆಗೆ ಬಂದಂತಹ ದನಗಳಲ್ಲಿ ಆ ಯೋನಿಯಿಂದ ಒಂದು ಲೋಳೆ ಬರ್ತಾ ಇರತ್ತೆ, ಆ ಲೋಳೆ ಕ್ಲಿಯರ್ ಆಗಿ ಗಾಜಿನ ಥರ ಇರಬೇಕು, ಈ ಕಡೆಯಿಂದ ನಾವು ನೋಡಿದರೆ ಆ ಕಡೆ ಏನಿದೆ ಅನ್ನುವಂಥದ್ದು ಕಾಣಬೇಕು. ಕೆಲವೊಂದು ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಗರ್ಭಕೋಶ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ರಕ್ತ ಬರುವಂಥದ್ದು, ಅದರಲ್ಲಿ ರೇಷೆ ಬರುವಂಥದ್ದು, ಕ್ಯೂ ಪಸ್ ಬರುವಂಥದ್ದು, ಈ ರೀತಿ ಎಲ್ಲ ಕಾಣುತ್ತೆ. ಈ ಒಂದು ಎಲ್ಲ ಒಂದು ಇದನ್ನೆಲ್ಲನೂ ಕೂಡ ನಾವು ನೋಡಿಕೊಂಡು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ರೈತರು ಮೊದಲು ಮಾಡಬೇಕಾಗಿದ್ದು ಅದನ್ನು ಅಬ್ಸರ್ವ್ ಮಾಡಬೇಕು, ವಾಟ್ ಈಸ್ ನಾರ್ಮಲ್ ಅಂದ್ರೇನು, ಅಬ್ನಾರ್ಮಲ್ ಏನಾಗಿದೆ ಅಂತ. ರೈತರು ಬೆಳಗ್ಗೆ ಹಾಲು ಕರೆದು ಅದನ್ನು ತೋಟದ ಹತ್ರ ಕಟ್ಟಾಕಿ ಪುನಃ ಸಾಯಂಕಾಲ ಹೋಗಿ ಇಟ್ಕೊಂಬರೋದು ಆ ರೀತಿ ಮಾಡಬಾರ್ದು. ಮಧ್ಯ ಹೋಗಿ ಏನಾಗಿದೆ ಅನ್ನೋದನ್ನು ನೋಡಿದರೆ ಅವರಿಗೆ ಕರೆಕ್ಟಾಗಿ ಏನಾಗಿದೆ, ಏನು ತಿಂತಿದೆ ಇದು, ನಾವು ಬೆಳಗ್ಗೆ ಹೋಗಿ ಕಟ್ಟಾಕ್ತಂದ್ರೆ ಅದೇನಾದರೂ ತಿನ್ಬೋದು, ಅದರಿಂದನೂ ಕೂಡ ಕೆಲವೊಂದು ಬಾರಿ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ಮನವಿ, ನೀವು ತೋಟದಲ್ಲಿ ಎಲ್ಲೇ ಕಟ್ಟಿದ್ರು ಕೂಡ ಆಗಿಂದಾಗಿ ಹೋಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅನ್ನುವಂಥದ್ದು ನನ್ನ ಮನವಿ. ಇದಿಷ್ಟು ನಾರ್ಮಲ್ಲು ಮತ್ತು ಅಬ್ನಾರ್ಮಲ್ಲು, ಹೆಲ್ತಿ ಆಗಿರುವಂಥ ದನಗಳು ಅನ್ಹೆಲ್ತಿ ಆಗಿರೋ ದನಗಳಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ ರೈತರು ಕೂಡ ಇದನ್ನು ಗಮನಿಸಿ ತಮ್ಮ ಹತ್ತಿರದ ಪಶುವೈದ್ಯರ ಸಲಹೆಯನ್ನು ಕೂಡ ಪಡಿಬೇಕಾಗ್ತದೆ. ಈಗ ಒಂದು ಸಾಮಾನ್ಯ ಜಾನುವಾರುಗಳು ಯಾವ ರೀತಿ ಆರೋಗ್ಯವಾಗಿ ಇರುತ್ತವೆ ಅಂತ ನೀವು ಹೇಳಿದ್ರಿ. ಸರ್, ಇವಾಗ ಸಾಮಾನ್ಯವಾಗಿ ಈ ಜಾನುವಾರುಗಳಲ್ಲಿ ಕಂಡು ಬರುವಂತಹ ಕಾಯಿಲೆಗಳು ಯಾವುವು ಅಂತ ಹೇಳ್ಬೋದಾ? ಕಾಯಿಲೆಗಳಿಗೆ ಬಂದಾಗ ಸಾಂಕ್ರಾಮಿಕ ರೋಗಗಳು ಅಥವಾ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಅಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ. ಇನ್ಫೆಕ್ಷಿಯಸ್ ಮತ್ತು ನಾನ್ ಇನ್ಫೆಕ್ಷಿಯಸ್. ಈ ನಾನ್ ಇನ್ಫೆಕ್ಷಿಯಸ್ ಡಿಸೀಸಲ್ಲಿ ಏನಂತೆ, ನಾವು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್, ನಾವು ದನಗಳನ್ನ ಅಥವಾ ಹಸುಗಳನ್ನ ಹೇಗೆ ನಾವು ನೋಡ್ಕೊಳ್ತೀವಿ ಅದ್ರ ಮೇಲೆ ಕೆಲವೊಂದು ಡಿಸೀಸ್ಗಳು ಬರ್ತವೆ. ಆಯ್ತಾ, ಫಾರ್ ಎಕ್ಸಾಂಪಲ್ ಕೆಲವೊಂದು ಬಾರಿ ನಾವು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಏನು ಸಾಕುವ ಪದ್ಧತಿ ಮೇಲೆ, ನಾವೇನು ಹುಲ್ಲು ನೀರು ಈ ರೀತಿಯಲ್ಲಿ ಕೊಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸಾಮಾನ್ಯವಾಗಿ ಮೊದಲನೇದಾಗಿ ಕಂಡು ಬರುವಂಥದ್ದು ಅಜೀರ್ಣ, ಸರಳ ಅಜೀರ್ಣ ಅಂತ ನಾವು ಕರಿತೀವಿ. ಯಾವ ಕಂಡು ಬರುತ್ತೆ ಇದು ಸರಳ ಅಜೀರ್ಣ? ಸಡನ್ ಆಗಿ ಹಠತ್ತಾಗಿ ಯಾವುದೋ ಒಂದು ಫೀಡ್ನ ನೀವು ಕೊಡ್ತಾ ಇರ್ತೀರಾ, ನೆಕ್ಸ್ಟ್ ಬೇರೆ ಫೀಡ್ಗೆ ನೀವು ಚೇಂಜ್ ಮಾಡ್ತೀರ, ಆಯ್ತಾ, ಆವಾಗ ಸಡನ್ ಆಗಿ ಅಜೀರ್ಣ ಆಗುತ್ತೆ. ಯಾಕಂದ್ರೆ ಆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ವ್ಯೂಹ ನಾವು ಹೊಸದಾಗಿ ಕೊಟ್ಟಂತಹ ಒಂದು ಆಹಾರಕ್ಕೆ ಅದು ಹೊಂದ್ಕೊಂಡಿರಲ್ಲ ಇನ್ನು, ಅದಕ್ಕೋಸ್ಕರ ಅದನ್ನು ನಾವು ಸರಳ ಅಜೀರ್ಣ ಅಂತ ನಾವು ಕರಿತೀವಿ. ಕೆಲವೊಂದು ಬಾರಿ ಇಷ್ಟವಾಗಿರುವಂತಹ ಒಂದು ಫುಡ್ ಅದಕ್ಕೆ ಸಿಕ್ಬಿಡುತ್ತೆ ದನಕ್ಕೆ, ಕೆಲವೊಂದು ಬಾರಿ ಅದನ್ನ ಗಬ ಗಬ ಅಂತ ಬರೀ ವೊರೇಷಿಯಸ್ ಈಟರ್ಸ್ ಅಂತ ನಾವು ಕರಿತೀವಿ ದನಗಳನ್ನ. ಎಲ್ಲ ಒಂದು ಹುಲ್ಲನ್ನ ಗಬ ಗಬ ಅಂತ ತಿಂದಾಗ ಏನಾಗ್ತದೆ, ನಾವು ಮನುಷ್ಯಂಗೂ ಕೂಡ ಹಾಗೇನೆ, ಎಲ್ಲ ಜಾಸ್ತಿ ತಿಂದಾಗ ಅಜೀರ್ಣ, ಅದು ಅದೇ ರೀತಿ ದನಗಳಿಗೂ ಕೂಡ ಅದೇ ರೀತಿ ಆಗುತ್ತೆ. ಅದನ್ನು ಹೆಚ್ಚು ತಿನ್ನಬಾರ್ದು, ಎಷ್ಟು ಬೇಕು ಅಷ್ಟೇ ತಿನ್ಬೇಕಾಗ್ತದೆ. ಮತ್ತೆ ಕಳಪೆ ಗುಣಮಟ್ಟದ ಆಹಾರ, ಕಳಪೆ ಗುಣಮಟ್ಟ ಅಂತಂದ್ರೆ ಹೇಗಾಗತ್ತೆ ಅಂತಂದ್ರೆ, ಕೆಲವೊಂದು ಬಾರಿ ಈಗ ನಾವು ಬೆಳಗ್ಗೆನೆ ಹೋಗಿ ಮಳೆ ಬಂದಿರುತ್ತೆ, ಬೆಳಗ್ಗೆನೆ ಹೋಗಿ ಹಸಿವುಲ್ನ ನಾವು ಕುಯ್ಕೊಂಡು ಬರ್ತೇವೆ, ಹಸಿವುಲ್ ಕುಯ್ಕೊಂಡು ಬಂದು ಅದನ್ನ ನಾವೇನು ಮಾಡ್ತೀವಿ ಅಂದ್ರೆ ಒಣ ಹಾಕ್ತೇನೆ, ಯಾಕಂದ್ರೆ ಅದರ ಒಂದು ನೀರಿನ ಅಂಶ ಅದರಲ್ಲೇ ಇರೋದ್ರಿಂದ ಅದನ್ನ ನಾವು ಒಣಗಿಸ್ದೇನೆ ನಾವೇನಾದ್ರೂ ಹಾಗೆ ಫೀಡ್ ಮಾಡಿದ್ರೆ, ಕೆಲವೊಂದು ಬಾರಿ ಒಂದಿನ ಎರಡು ದಿನ ಬಿಟ್ಟು ಫೀಡ್ ಮಾಡಿದ್ರೆ ಅದನ್ನ ಕೆಲವೊಂದು ಬಾರಿ ಏನಾಗುತ್ತೆ, ಒಣಗಿಸ್ತೇನೆ ಮಾಡಿದ್ರೆ ಅದರಲ್ಲಿ ಫಂಗಸ್ಸು ಶಿಲೀಂಧ್ರಗಳೆಲ್ಲ ಬೆಳಕಂಟಿರ್ತವೆ. ಆ ಫುಡ್ನ ನಾವೇನಾದ್ರೂ ಫೀಡ್ ಮಾಡ್ತು ಅಂದ್ರೆ ಕೆಲವೊಂದು ಬಾರಿ ಅಜೀರ್ಣ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದಕ್ಕೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ಬೇಕು, ಯಾವುದೇ ಫುಡ್ನ ನೀವು ಹೊಸ ಫುಡ್ನ ಆಗಿರ್ಬೋದು, ಹಿಂಡಿ ಆಗಿರ್ಬೋದು ಅಥವಾ ಹುಲ್ಲಾಗಿರ್ಬೋದು, ಯಾವುದೇ ನೀವು ಹೊಸದಾಗಿ ಹಾಕಬೇಕು ಅಂತಂದರೆ ಮೊದಲನೇದಾಗಿ ಸ್ವಲ್ಪ ಸ್ವಲ್ಪ ಹಾಕಂತ ಹೋಗಿ 25% 50% 75% ಆ ನಂತರ ಹೆಚ್ಚು ಮಾಡ್ತಾ ಹೋಗಬೇಕು, ಆವಾಗ ಇದನ್ನು ನಾವು ತಪ್ಪಿಸ್ಬೋದು. ಆ ನಂತರ ಈ ಇಬ್ಬನಿ ಇದ್ದಂಥದ್ದು ಮಳೆ ಬಿದ್ದ ನಂತರ ಆ ಹುಲ್ಲನ್ನ ಕುಯ್ಕೊಂಡು ಬಂದು ನಾವು ಅದನ್ನು ಪೈಲಪ್ ಮಾಡ್ತೀವಿ, ಮೆದೆ ಒಂದ್ರ ಮೇಲೆ ಒಂದು ಇಟ್ಟಾಗ ಏನಾಗುತ್ತೆ, ಎಲ್ಲವೂ ಕೂಡ ಗಾಳಿ ಅದರೊಳಗೆ ಏರಿಯೇಷನ್ ಆಗದೇ ಸಿಲಿಂಡರ್ ಬೆಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಆ ರೀತಿಯ ಹುಲ್ಲನ್ನು ನಾವು ಒಣಗಿಸಿ ನಂತರ ನಾವು ಆ ಒಂದು ದನಗಳಿಗೆ ಹಾಕಿದರೆ ಈ ರೀತಿಯ ಸಿಂಪಲ್ ಇಂಡೈಜೆಷನ್ ಅಂತೇಳಿ ಸರಳ ಅಜೀರ್ಣವನ್ನು ನಾವು ತಡೆಗಟ್ಬೋದು. ಇದು ಒಂದು ಸಿಂಪಲ್ ಅಜೀರ್ಣ ಆಯಿತು. ನೆಕ್ಸ್ಟ್ ಬಂದು ಇದೇ ರೀತಿ ಮ್ಯಾನೇಜ್ಮೆಂಟಲ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಬ್ಲೋಟ್ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ಬರ. ಈ ಹೊಟ್ಟೆ ಉಬ್ಬರ ಅಂತಂದರೆ ಹೊಟ್ಟೆ ದಪ್ಪವಾಗುವಂಥದ್ದು. ನಾರ್ಮಲ್ ಈಗ ನಮ್ಮಲ್ಲಿ ಏನಾಗುತ್ತೆ ಬ್ಲೋಟಿಂಗ್ ಅಂತ ಕರಿತೀವಿ ನಮ್ಮಲ್ಲಿ, ಆ ಒಂದು ಮನುಷ್ಯರಲ್ಲಿ ಸಿಂಪಲ್ ಸ್ಟೊಮಕ್ ಅಂತ, ಬಟ್ ದನಗಳಲ್ಲಿ ಕಾಂಪ್ಲೆಕ್ಸ್ ಸ್ಟೊಮಕ್, ನಾಲ್ಕು ಭಾಗಗಳಿರುತ್ತೆ, ರುಮನ್, ರೆಟಿಕ್ಯುಲಮ್, ಒಮೇಸಮ್ ಮತ್ತು ಅಬೊಮೇಸಮ್ ಅಂತ ಹೇಳ್ಬಿಟ್ಟು. ನಮ್ಮ ಜೀರ್ಣಾಂಗ ವ್ಯೂಹ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿನೇ ಬೇರೆ, ದನಗಳ ಜೀರ್ಣಾಂಗ ವ್ಯೂಹದ ಶಕ್ತಿನೇ ಬೇರೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಒಂದು ಕೆಲವೊಂದು ಬಾರಿ ಏನಪ್ಪ ಆಗತ್ತೆ ಅಂದರೆ ಬ್ಲೋಟ್, ಯಾಕಾಗತ್ತೆ ಬ್ಲೋಟು, ಅದನ್ನು ಬ್ಲೋಟ್ನ ನಾವು ಎರಡು ಭಾಗಗಳಾಗಿನ ವಿಂಗಡಿಸ್ತೀವಿ. ಒಂದು ಫ್ರೀ ಗ್ಯಾಸ್ ಬ್ಲೋಟ್ ಅಂತ, ಅಂದರೆ ಹೊಟ್ಟೆ ಒಳಗಡೆ ಫರ್ಮೆಂಟ್ ಆದಾಗ, ಡೈಜೆಷನ್ ಆದಾಗ ಕೆಲವೊಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ, ಮೀಥೇನ್ ಗ್ಯಾಸ್ ಅಂತ ಉತ್ಪಾದನೆ ಆಗುತ್ತೆ. ಆ ಗ್ಯಾಸ್ ಏನಾಗಬೇಕು, ಹೊರಗಡೆ ಹೋಗಬೇಕು. ಹೇಗೆ ಹೋಗಬೇಕು? ಒಂದು ಎರೆಕ್ಟೇಷನ್ ಅಥವಾ ಡಿಫಿಕೇಷನ್, ಒಂದು ಬಾಯಿಂದ ಹೋಗಬೇಕು, ಒಂದು ಹಿಂದೆಯಿಂದ ಸಗಣಿ ಹಾಕುವಂಥ ಜಾಗದಲ್ಲಿ ಹೋಗಬೇಕು ಅಂತ. ಆ ಹೋಗ್ಲಿಕ್ಕೆ ಏನಾದರೂ ಅಡೆತಡೆಗಳು ಉಂಟಾದಾಗ ಆ ಗ್ಯಾಸ್ ಏನಾಗುತ್ತೆ, ಹೊಟ್ಟೆ ಒಳಗಡೆ ತುಂಬ್ಕೊಂಡು ತುಂಬ್ಕೊಂಡು ತುಂಬ್ಕೊಂಡು ಏನಾಗುತ್ತೆ, ಹೊಟ್ಟೆ ತುಂಬ ದಪ್ಪ ಆಗ್ತಾ ಹೋಗ್ತದೆ. ಆಯಿತಾ? ಆ ದಪ್ಪ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಆ ಒಂದು ನಾವು ಶ್ವಾಸಕ್ಕೆ ಅದು ಏನಾಗ್ತದೆ, ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಈಗ ನಾವು ಕೂಡ ಅಷ್ಟೇ, ಕೆಲವೊಂದು ಬಾರಿ ನಾವು ಕೂಡ ನೋಡಿರ್ಬೋದು, ಮನುಷ್ಯರಲ್ಲೂ ಕೂಡ ನಾವು ಜಾಸ್ತಿ ತುಂಬ ತಿಂದಾಗ ಅಥವಾ ತುಂಬ ಗ್ಯಾಸ್ ನಮಗೆ ಅನಿಸಿದಾಗ ಏನಾಗುತ್ತೆ, ಶ್ವಾಸ ನಾವು ಉಸಿರಾಡುವಂಥ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸರ್ವೇ ಸಾಮಾನ್ಯ. ಅದೇ ರೀತಿ ಅಷ್ಟು ದೊಡ್ಡದಾದಂಥ ಹೊಟ್ಟೆಯ ಪ್ರೆಷರು ಶ್ವಾಸಕ್ಕೆ ಅದರ ಶ್ವಾಸಕ್ಕೇನೆ ಬಿತ್ತು ಅಂತಂದರೆ ಉಸಿರಾಟದ ತೊಂದರೆಗಳು ಉಂಟಾಗ್ತಾ ಹೋಗ್ತದೆ. ಆವಾಗ ಇಮಿಡಿಯೇಟಾಗಿ ತುಂಬ ಜಾಸ್ತಿ ಹೊಟ್ಟೆ ಉಬ್ಬರ ಬಂದಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಏನು ಮಾಡಬೇಕು, ಆ ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ನ ನಾವು ರಿಲೀವ್ ಮಾಡಬೇಕು. ಟ್ರೋಕರೈಸೇಷನ್ ಅಂತ ಕರಿತೀವಿ ನಾವು. ಅದಕ್ಕೆ ಸೂಜಿ ಬರುತ್ತೆ ಅಥವಾ ಟ್ರೋಕರ್ ಆ್ಯಂಡ್ ಕ್ಯಾನಲಾನ್ ಬರುತ್ತೆ. ಆ ಟ್ರೋಕರ್ ಆ್ಯಂಡ್ ಕ್ಯಾನಲನ್ನು ನಾವು ಹೊಟ್ಟೆಗೆ ಹಾಕಿ ಅದರಲ್ಲಿರುವಂಥ ಗ್ಯಾಸ್ನೆಲ್ಲನೂ ಕೂಡ ರಿಲೀವ್ ಮಾಡಿ ಗ್ಯಾಸ್ ಉತ್ಪತ್ತಿ ಆದರೂ ಹೊರಗಡೆ ಹೋಗದೇ ಇರೋದಕ್ಕೆ ಕಾರಣಗಳನ್ನ ನಾವು ಪಶುವೈದ್ಯರು ತಿಳಿದು ಅದಕ್ಕೆ ಬೇಕಾದ ಆಂಟಿ ಬ್ಲೋಟಿಂಗ್ ಏಜೆಂಟ್ನ ನಾವು ಆ ಒಂದು ಹೊಟ್ಟೆ ಒಳಗಡೆ ಹಾಕಿ ಅದನ್ನು ನಾವು ಶಮನ ಮಾಡ್ತೀವಿ. ಅಕಸ್ಮಾತ್ ಮಾಡಿಲ್ಲ ಅಂತಂದರೆ, ನೀವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಿಲ್ಲ, ತುಂಬ ಪ್ರೆಷರ್ ಬೀಳ್ತು ಅಂತಂದರೆ ಕೆಲವೊಂದು ಬಾರಿ ಉಸಿರಾಟ ತೊಂದರೆ ಆಗಿ ಆ ಒಂದು ದನ ಸಾವನ್ನಪ್ಪುವ ಚಾನ್ಸಸ್ ಕೂಡ ಇರ್ತದೆ. ಇದು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್. ಇದು ಯಾಕೆ ಬರ್ತದೆ ಸರ್, ಇದಕ್ಕೆ ಕಾರಣಗಳೇನು, ಯಾಕೆ ಬರುತ್ತೆ ಇದು ಬ್ಲೋಟ್ ಯಾಕೆ ಆಗ್ತದೆ ಅಂತ ಸರ್ವೇ ಸಾಮಾನ್ಯವಾಗಿ ನಾನು ಸಿಂಪಲ್ ಇಂಡೇಷನ್ದು ಅದರ ಮುಂದುವರಿದ ಭಾಗ ಇದು ಬ್ಲೋಟು. ಯಾವುದೇ ಆಹಾರ ನೀಡಬೇಕಾದ್ರೂ ಕೂಡ ಮತ್ತು ಹೈಲಿ ಡೈಜೆಸ್ಟೇಬಲ್ ಫುಡ್ಸ್ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನ ಜಾಸ್ತಿ ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಹುಲ್ಲುಗಳು ಕಲುಷಿತ ನೀರಿನಲ್ಲಿ ಬೆಳೆದಿರುವಂಥ ಹುಲ್ಲುಗಳು ಅಥವಾ ಕಲುಷಿತವಾಗಿರುವಂಥ ಹುಲ್ಲು ಏನಾದರೂ ತಿಂದರೆ ಈ ರೀತಿ ಬ್ಲೋಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಜಾನುವಾರುಗಳಿಗೆ ಹೀಗೆ ಆದ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಯಾವುದಾದರೂ ಔಷಧಿಗಳನ್ನು ಕೊಡಬಹುದಾ? ಹೇಗೆ ತಕ್ಷಣ ಅಜೀರ್ಣ ಆಯಿತು ಅಥವಾ ಸಿಂಪಲ್ ಆಗಿ ಬ್ಲೋಟ್ ಆಯಿತು ಅಂತಂದು ಕೂಡಲೇ ಮನೆ ಮದ್ದು ಏನಪ್ಪ ಅಂತಂದರೆ ಯೂಶ್ವಲ್ ಮನೆಯಲ್ಲೇ ಸಿಗುವಂಥದ್ದು ವಿಳ್ಯದೆಲೆ ಇರುತ್ತೆ, ಶುಂಠಿ ಇರುತ್ತೆ, ಮತ್ತು ಮನೆಯಲ್ಲಿ ಅಡುಗೆ ಸೋಡಾ ಇರುತ್ತೆ, ಆ ನಂತರ ಜೀರಿಗೆನೂ ಕೂಡ ಜೀರಿಗೆ ಇರುತ್ತೆ, ಇಂಗು ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ಆಯಿತಾ, ಒಂದು ದೊಡ್ಡ ಒಂದು 350 kg ಬರುವಂಥ ರಾಸುಗೆ ದನಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 1/2 cup ಒಂದು 30-40 ವಿಳ್ಯದೆಲೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಆ ನಂತರ ಅಡುಗೆ ಸೋಡಾ, ಆ ನಂತರ ಮನೆಯಲ್ಲಿರುವಂಥ ಹಿಂಗು, ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ಜಜ್ಜಿ ನಾವು ಉಂಡೆ ಮಾಡಿ ಅದಕ್ಕೆ ತಿನ್ನಿಸೋದ್ರಿಂದ ಈ ಒಂದು ಬ್ಲೋಟು ಕಡಿಮೆ ಆಗ್ತದೆ. ಮತ್ತು ಜೊತೆಗೆ ಕೆಲವೊಂದು ಬಾರಿ ಈ ಎಣ್ಣೆಗಳನ್ನ ನಾವು ಕುಡಿಸ್ಲಿಕ್ಕೆ ಹೇಳ್ತೀವಿ. ಆ ಎಣ್ಣೆ ಅಂತಂದರೆ ನಾರ್ಮಲಾಗಿ ಇಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು ತೆಂಗಿನೆಣ್ಣೆ. ತೆಂಗಿನೆಣ್ಣೆನೂ ಕೂಡ ಕುಡಿಸ್ಬೋದು. ಅಥವಾ ತೆಂಗಿನೆಣ್ಣೆ ಅವೈಲೇಬಲ್ ಇಲ್ಲ ಅಂತಂದರೂ ಕೂಡ ಆಂಟಿ ಬ್ಲೋಟಿಂಗ್ ಏಜೆಂಟ್ಗೆ ಸನ್ಫ್ಲವರ್ ಆಯಿಲು ಈ ಥರದನ್ನು ಕೂಡ ನಾವು ಕುಡಿಸ್ಬೋದು. ಇದರ ಪ್ರಮಾಣ ಎಷ್ಟು ಸರ್? ಅದು ಎಷ್ಟು ಕುಡಿಸ್ಬೇಕು ಅಂತಂದರೆ ಒಂದು 1/2 liter ಒಳಗಡೆ ಕುಡಿಸ್ಬೇಕು, ಜಾಸ್ತಿ ಕೂಡ ಕುಡಿಸ್ಬಾರ್ದು. ಇಷ್ಟು ಕುಡಿಸಿ ಮನೆ ಮದ್ದು ಮಾಡಿ ಕಡಿಮೆ ಆಗಿಲ್ಲ ಅಂತಂದರೂ ಕೂಡ ತಕ್ಷಣ ನೀವು ಪಶುವೈದ್ಯರನ್ನ ಕಂಡು ಅದಕ್ಕೆ ನೀವು ಚಿಕಿತ್ಸೆನ ಕೊಡಿಸ್ಬೇಕಾಗ್ತದೆ. ಮುಂದಿನ ಒಂದು ರೋಗಕ್ಕೆ ಬಂದರೆ ಈಗ ಆಲ್ರೆಡಿ ನಾವು 2 ರೋಗಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಒಂದು ಸಾಮಾನ್ಯವಾಗಿ ಅಜೀರ್ಣ ಮತ್ತು ಬ್ಲೋಟ್. ಇನ್ನೊಂದು ಯಾವುದಪ್ಪ ಮ್ಯಾನೇಜ್ಮೆಂಟಲ್ಲಿ ನಾವು ಬರುವಂಥ ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತಂದರೆ ರುಮಿನಲ್ ಅಸಿಡೋಸಿಸ್ ಅಂತ ಕೇಳ್ತೀವಿ ನಾವು, ರುಮಿನಲ್ ಅಸಿಡೋಸಿಸ್ ಅಂತ. ಅದು ಹೇಗೆ ಬರುತ್ತೆ ರುಮಿನಲ್ ಅಸಿಡೋಸಿಸ್ಸು? ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ರಾತ್ರಿಯಲ್ಲಿ ಊಟ ಮಾಡ್ತೀವಿ, ಬೆಳಗ್ಗೆನೂ ಊಟ ಮಾಡ್ತೀವಿ, ಅನ್ನ ಉಳಿದಿರುತ್ತೆ, ಗಂಜಿನೂ ಕೂಡ ಉಳಿದಿರುತ್ತೆ, ಏನಾದರೂ ಆಗಿ ಉಳಿದಿರುವಂಥ ಯಾವುದೇ ಪದಾರ್ಥಗಳು ಇಟ್ಸ್ ರೆಡಿಲಿ ಫರ್ಮೆಂಟೇಬಲ್ ಅಂದರೆ ತತ್ಕ್ಷಣ ಎನರ್ಜಿ ಕೊಡುವಂಥ ಒಂದು ಪದಾರ್ಥಗಳವೆಲ್ಲ ಅಳಿದುಳಿದಂಥದ್ದನ್ನ ಜಾಸ್ತಿ ನಾವು ಅದಕ್ಕೆ ಕೊಡ. ಯಾಕಂದರೆ ನಮ್ಮ ಜೀರ್ಣಾಂಗ ವ್ಯೂಹನೇ ಬೇರೆ, ದನಗಳ ಜೀರ್ಣಾಂಗ ವ್ಯೂಹನೇ ಬೇರೆ. ಆ ರೀತಿ ಅತಿ ಹೆಚ್ಚು ಕಾರ್ಬೋರೇಟ್ ಇರುವಂತಹ ಈ ಅನ್ನಗಳಾಗಿರ್ಬೋದು, ಉಳಿದಿರೋ ಗಂಜಿಗಳಾಗಿರ್ಬೋದು, ಬೇರೆ ಏನಾದರೂ ಫಂಕ್ಷನ್ಸ್ಗಳಾಗಿದ್ದಾಗ ಏನು ಮಾಡ್ತಾರೆ, ಉಳಿದದನ್ನೆಲ್ಲ ಕೂಡ ತಂದು ದನನಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ದನಗಾದರೂ ಕೊಡ್ತಾರೆ. ಆ ರೀತಿ ಏನಾದರೂ ತುಂಬ ಜಾಸ್ತಿ ದನಗಳು ತಿಂದಾಗ ರುಮಿನಲ್ ಅಸಿಡೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅದು ಮ್ಯಾನೇಜ್ಮೆಂಟಲ್ ಕಾಯಿಲೆ ಅದು. ಆಯಿತಾ, ಅದು ಏನು ಮಾಡುತ್ತೆ ಅಂತಂದರೆ ನಾರ್ಮಲ್ ಪಿ ಎಚ್, ಬ್ಲಡ್ ಪಿ ಎಚ್ ಆಗಿರ್ಬೋದು ಅಥವಾ ರುಮಿನಲ್ ಫ್ಲೂಯಿಡ್ ಅಂತ ಬರುತ್ತೆ, ರುಮನ್ ಒಳಗಡೆ ಅಂತ ಒಂದು ಪಿ ಎಚ್ ಅಂತ ಹೇಳ್ತೀವಿ, ಕ್ಷಾರಿಕ ಅಂಶ ಅಂತ ಇರ್ತದೆ. ಆ ಪಿ ಎಚ್ ಯೂಶ್ವಲಿ 6.7-7.2 ಆಲ್ಮೋಸ್ಟ್ ನ್ಯೂಟ್ರಲ್ ರೇಂಜಲ್ಲೇ ಇರುತ್ತೆ. ಆಯಿತಾ, ಅಸಿಡೋಸಿಸ್ ಅಂದರೆ ಅಸಿಡಿಕ್ ಆಗ್ತದೆ. ಈ ರೀತಿ ತಿನ್ನೋದ್ರಿಂದ ಆ ರುಮನ್ ಒಳಗಡೆ ಇರುವಂತಹ ಫ್ಲೂಯಿಡು ಅಸಿಡಿಕ್ ಆಗಿಬಿಡುತ್ತೆ, 5.5-4 ಈ ರೀತಿಯೆಲ್ಲ ಹೊಟ್ಟೋಗುತ್ತೆ. ಕೆಲವೊಂದು ಬಾರಿ ಸಿಸ್ಟಮಿಕ್ಕಿಗೂ ಕೂಡ ಹೊಟ್ಟೋಗ್ತದೆ. ಆಯಿತಾ, ಅಂದರೆ ರಕ್ತಕ್ಕೂ ಕೂಡ ಆ ಆ್ಯಸಿಡ್ ಅಂಶ ಹೊಟ್ಟೋಗಿರೋದ್ರಿಂದ ಆ ಬ್ಲಡ್ ಪಿ ಎಚ್ ಕೂಡ ಅದು 5.5-4 ಈ ರೀತಿಯೆಲ್ಲ ಹೋಗ್ಬಿಡುತ್ತೆ. ಆ ರೀತಿ ಹೋದಾಗ ಏನಾಗುತ್ತೆ, ಎಲ್ಲ ಬಾಡಿಲಿರುವಂಥ ಎಲ್ಲ ಒಂದು ನೀರಿನ ಅಂಶವನ್ನು ಆ ಒಂದು ರುಮಿನಲ್ ಅಸಿಡೋಸಿಸ್ ಆದಾಗ ಆ ಹೊಟ್ಟೆಗೆನೆ ಆ ರುಮನ್ಗೆನೆ ಎಲ್ಲ ಬಾಡಿ ಫ್ಲೂಯಿಡ್ಸ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಮತ್ತು ದೇಹದಲ್ಲಿ ಎಲ್ಲ ಯಾವುದೇ ನೀರಿನ ಅಂಶ ಇಲ್ಲದೆ ಇರೋದ್ರಿಂದ ಡಿಹೈಡ್ರೇಷನ್ನು ಮತ್ತು ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಎಲ್ಲವೂ ಆಗಿ ಸಾವನ್ನಪ್ಪೋ ಚಾನ್ಸಸ್ಸು. ನಾವು ಸಕಾಲದಲ್ಲಿ ಟ್ರೀಟ್ಮೆಂಟ್ ಏನಾದರೂ ಕೊಡಿಸಿಲ್ಲ ಅಂತಂದರೆ ಸಾವನ್ನಪ್ಪುವಂಥ ಚಾನ್ಸಸ್ಸು ನಮಗೆ ತುಂಬ ಜಾಸ್ತಿ ಇರುತ್ತೆ. ಹಾಗಿದ್ದರೆ ಇದಕ್ಕೆ ತತ್ಕ್ಷಣಕ್ಕಿರುವ ಪರಿಹಾರಗಳು ಏನು ಅಂತ ಹೇಳ್ಬೋದಾ? ನಿಮ್ಮ ಮನೆಯಲ್ಲೇ ಏನು ಮಾಡ್ಬೋದು? ಮನೆಯಲ್ಲೇ ಈ ರೀತಿ ಏನಾದರೂ ಯಾರಾದರೂ ನಿಮಗೆ ಗೊತ್ತಿಲ್ಲ, ನೀವು ಎಲ್ಲ ತೋಟದಲ್ಲೇ ಎಲ್ಲ ಕಟ್ಟಾಕಿ ಬಂದಿರ್ತೀರಿ, ಪಕ್ಕದ ಮನೆಯವರು ಯಾರೋ ದನ ಇದೆ ಅಂತೇಳಿ ಏನೋ ಅನ್ನ ಅಥವಾ ಉಳಿದದ್ದು ಗಂಜಿ ಏನಾದರೂ ಕೊಟ್ಟಿರ್ಬೋದು. ಆ ರೀತಿ ಒಂದು ಇಷ್ಟು ನಿಮಗೇನಾದ್ರೂ ಗೊತ್ತಾಯಿತು ಅಂದ ಕೂಡಲೇ ನೀವೇನು ಮಾಡಬೇಕಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಸಿಂಪಲ್ ಇಂಡೈಜೆಷನು ಬ್ಲೋಟಲ್ಲಿ ಹೇಳಿದಾಗೆ ಮನೆಯಲ್ಲಿ ಮನೆ ಮದ್ದು ಯಾವುದು ವಿಳ್ಯದೆಲೆ ಮತ್ತು ಅಡುಗೆ ಸೋಡಾ ಇದೆಲ್ಲ ಹಾಕ್ಕೊಡ್ಬೇಕು. ಜೊತೆಗೆ ಅಡುಗೆ ಸೋಡಾನ ನಾವು ಒಂದು 200 gramsನಷ್ಟು ಅದಕ್ಕೆ ಕುಡಿಸ್ಬೇಕು. ಅಡುಗೆ ಸೋಡಾ ಈಸ್ ಎ ಆಲ್ಕಲೈಸರು, ನಮಗಿಲ್ಲ ಆಗಿರುವಂಥದ್ದು ಅಸಿಡೋಸಿಸ್, ಅದನ್ನು ಅದು ಬಫರ್ ಅಂತ ಹೇಳ್ತೀವಿ ನಾವು. ಅದನ್ನು ಮೇಂಟೈನ್ ಮಾಡುತ್ತೆ, ಪಿ ಎಚ್ನ ಮೇಂಟೈನ್ ಮಾಡುತ್ತೆ. ಆದರೂ ಕೂಡ ಸರಿ ಆಗಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ, ಪಶುವೈದ್ಯರನ್ನ ಕರೆಸಿ ನೀವು ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗತ್ತೆ. ನಾವು ಇಂಜೆಕ್ಷನ್ಸ್ಗಳು ಬ್ಲಡ್ಗೆ ಹೋಗಿರುವಂಥ ಎಲ್ಲನೂ ಕೂಡ ನಾವು ಕರೆಕ್ಟಾಗಿ ಆಗಿರುವಂಥ ಒಂದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಇಂಜೆಕ್ಷನ್ ಬರ್ತದೆ, ಆ ಇಂಜೆಕ್ಷನ್ನ ಕೂಡ ನಾವು ಹಾಕ್ತೀವಿ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ರುಮಿನಲ್ ಅಸಿಡೋಸಿಸ್ ಆಗಿದೆಯಾ ಇಲ್ವಾ? ಹೊಟ್ಟೆ ಉಬ್ಬರ ಆದರೆ ಹೊಟ್ಟೆ ಉಬ್ಬರ ಆಗಿರುತ್ತೆ ಗೊತ್ತಾಗುತ್ತೆ. ರುಮಿನಲ್ ಅಸಿಡೋಸಿಸ್ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಉಬ್ಬರ ಇರುತ್ತೆ. ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ನಮಗೆ? ಮತ್ತೆ ಬೇದಿ ಆಗ್ತಾ ಇರುತ್ತೆ, ಸ್ಲೈಟಾಗಿ ಭೇದಿ ಆಗ್ತದೆ. ಮತ್ತೆ ತಿಂದಂತ ಆಹಾರ, ಈಗ ಜೋಳ ಕೊಟ್ಟಿರ್ತೀವಿ, ತಿಂದಂತ ಆಹಾರ ಅಜೀರ್ಣವಾಗಿ ಆ ಜೋಳದ ತುಂಡು ಸಣ್ಣ ಸಣ್ಣ ತುಂಡುಗಳು ಆ ಒಂದು ಸಗಡಿನಲ್ಲೇ ಕಾಣಿಸಿಕ್ತದೆ. ಯೂಶಲಿ ಅಸಿಡೋಸಿಸ್ ಅಲ್ಲೆಲ್ಲ ಕೂಡ ಜ್ವರ ಎಲ್ಲ ಇರಲ್ಲ, ಜ್ವರ ಕೂಡ ಈ ಮ್ಯಾನೇಜ್ಮೆಂಟಲ್ ಡಿಸೀಸ್ ಇದೆಯಲ್ಲ ಅದು ಯಾವುದಲ್ಲೂ ಕೂಡ ಜ್ವರ ಇರಲ್ಲ. ಇನ್ಫೆಕ್ಷನ್ ಡಿಸೀಸ್ ಅಲ್ಲಿ ಜ್ವರ ಬರುತ್ತೆ. ಹಾ, ಇನ್ ಮ್ಯಾನೇಜ್ಮೆಂಟಲ್ ಡಿಸೀಸ್ ಅಲ್ಲಿ ಇವೆಲ್ಲವೂ ಕೂಡ ಆ ಡೈಜೆಸ್ಟ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದ್ರಿಂದ ಜಾಸ್ತಿ ಜ್ವರ ಆಗಿರ್ಬೋದು ಇದೆಲ್ಲವೂ ಕೂಡ ಕಂಡು ಬರಲ್ಲ. ಆ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಾಗ ಮೇವನ್ನ ಕಡಿಮೆ ಮಾಡಿರುತ್ತೆ, ತಿನ್ನಲ್ಲ, ನೀರು ಕುಡಿಯಲ್ಲ, ಆಮೇಲೆ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಫುಲ್ ಆಕ್ಟಿವ್ ಇರಲ್ಲ, ಅದು ಆಕ್ಟಿವ್ ಫುಲ್ ಡಲ್ ಡಿಪ್ರೆಸ್ ಆಗಿರ್ತದೆ. ಕೆಲವೊಂದು ಬಾರಿ ನಾವು ಕಣ್ಣಿನ ಗುಳ್ಳೆನ ನೋಡಿದಾಗ ಕಣ್ಣು ಒಳಗಡೆ ಹೋಗಿರೋದು ಕಂಡಿರುತ್ತೆ, ಅಂದರೆ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೀವಿ. ಯಾವ್ದು ನೀರಿನಂಶ ಎಲ್ಲವನ್ನು ಕೂಡ ಕಳ್ಕೊಂಬಿಟ್ಟಿರುತ್ತೆ ಆ ಒಂದು ಹಸು, ಅದೆಲ್ಲ ಎಲ್ಲ ನೀರೆಲ್ಲ ಬಂದು ರುಮನಿಗೆ ಶೇಖರಣೆ ಆಗಿರುತ್ತೆ. ಆ ಒಂದು ಇದನ್ನೆಲ್ಲ ನೋಡಿ ನಾವು ಒಂದು ಮನೆ ಮದ್ದನ್ನು ಮಾಡಿ ವೇಟ್ ಮಾಡಿ ನೋಡಿ ಆದರೂ ಕೂಡ ಆಗಿಲ್ಲ ಅಂತಂದರೆ ಅದು ಇದು ನಿಂತಿದೆ. ಕೆಲವೊಂದು ಬಾರಿ ಏನಾಗುತ್ತೆ, ಅಕ್ಯೂಟ್ ರುಮಿನಲ್ ಅಸಿಡೋಸಿಸ್ ಅಂತ ಆಗ್ತದೆ, ಸಡನ್ನಾಗಿ ಆಗಿಬಿಡುತ್ತೆ, ಸಡನ್ನಾಗೆ ಸತ್ತೋಗ್ತದೆ. ಆ ಟೈಮ್ನಲ್ಲಿ ನೀವು ಮನೆ ಮದ್ದು ವರ್ಕ್ ಆಗಲ್ಲ, ನೀವು ಪಶುವೈದ್ಯನ ಕರೆಸಲೇಬೇಕು. ಪಶುವೈದ್ಯನ ಯಾವಾಗ ಕರೆಸ್ಬೇಕು ಅಂದರೆ ಫುಲ್ ಡಲ್ಲಾಗಿ ಹೇಳೋಕ್ಕಾಗ್ತಿಲ್ಲ ಮೇಲಕ್ಕೆ, ಬಟ್ ನಿಂತಿದೆ, ಸ್ವಲ್ಪ ಡಲ್ಲಿದೆ, ಸ್ವಲ್ಪ ಸ್ವಲ್ಪ ಮೇವು ತಿಂತಿದೆ ಅಂದಾಗ ನೀವು ಮನೆ ಮದ್ದನ್ನು ಮಾಡ್ಬೋದು. ಬಟ್ ಮೇವೇ ಬಿಟ್ಬಿಟ್ಟಿದೆ, ಅದು ನಿಲ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದಾಗ ನೀವು ತಕ್ಷಣ ನೀವು ಮನೆ ಮದ್ದನ್ನು ಮಾಡಲಿಕ್ಕೆ ಹೋಗ್ಬಾರ್ದು, ನೀವು ಪಶುವೈದ್ಯನ ನೋಡಲೇಬೇಕಾಗ್ತದೆ. ಈಗ ಸರ್, ನೀವು ಅಡುಗೆ ಸೋಡಾ ಅಂತ ಹೇಳಿದ್ರಿ, ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅದನ್ನು? ಅಡುಗೆ ಸೋಡಾನ ಯೂಶ್ವಲಿ ಒಂದು 350-400 ಕೆಜಿ ತೂಕುವಂಥ ಒಂದು ಹಸುಗಳಿಗೆ ನಾವು ಯೂಶ್ ಅಡುಗೆ ಸೋಡಾನ ಒಂದು 200 ಗ್ರಾಮ್ನಷ್ಟು ಕೊಡಿ ಅಂತ ನಾವು ಹೇಳ್ತೀವಿ ಮೇಡಮ್. ಹಾಗೆ ಆ ನೀರಿನಲ್ಲಿ ಕಲಸಿ ಅದನ್ನು ಕರಗಿಸಿ ನಾವು ಕೊಡಬೇಕು. ಒಂದು 1/4 ಲೀಟರ್ ನೀರು ಹಾಕ್ಕೊಂಡ್ರೆ ಸಾಕು, ಅದಕ್ಕೆ ಕರಗೋ ತನಕ ಒಂದು 200 ಗ್ರಾಮ್ ಅಡುಗೆ ಸೋಡಾನ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ಕೊಳ್ಬೇಕು. ಮತ್ತು ಅದು ನಿಮಗೆ ಗೊತ್ತಿರಬೇಕು, ಅದು ಅನ್ನ ತಿಂದಿದ್ದೇನು ಹಿಸ್ಟ್ರಿ ನಿಮ್ಗೆ ಗೊತ್ತಿರಬೇಕು ಯಾರೋ ತಿನ್ನಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಜಾಸ್ತಿ ನಾವು ರುಮಿನಲ್ ಆಲ್ಕೋಲಿಸಿಸ್ ಅಂತಲೂ ಆಗಿಬಿಡತ್ತೆ, ಈ ಅಡುಗೆ ಸೋಡದ ಪ್ರಮಾಣ ಜಾಸ್ತಿ ಆದರೂ ಕೂಡ ಇನ್ನೊಂದು ಕಾಯಿಲೆ ಬರುತ್ತೆ, ಅದಕ್ಕೆ ನಾವು ವಿನೆಗರ್ ಅಂತ ಬರುತ್ತೆ ಹೋಟೆಲ್ಗಳಲ್ಲಿ, ಗೋಬಿ ಮಾರ್ತಾರಲ್ಲ ವಿನೆಗರ್ ಅಂತ, ಅದನ್ನು ನಾವು ಕುಡಿಸ್ಲಿಕ್ಕೆ ಹೇಳ್ತೀವಿ. ಆ ರೀತಿ ಆಲ್ಕೋಲಿಸಿಸ್ ಆದಾಗಲೂ ಕೂಡ ವಿನೆಗರ್, ಈಗ ಆಲ್ಕೋಲಿಸಿಸ್ ಯಾವಾಗತ್ತೆ ಅಂತಂದರೆ ಇದು ಒಂದು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್. ಇನ್ನೊಂದು ಹೇಳ್ತೀನಿ, ಯೂಶ್ವಲ್ ರೈತರು ದನಗಳನ್ನು ಸಾಕೊಂಡಿರ್ತೀವಿ, ಜೊತೆಗೆ ಕೃಷಿನೂ ಕೂಡ ನಾವು ಮಾಡ್ತಿರ್ತೇವೆ. ಹೊಲ ಗದ್ದೆಗಳಿಗೆ ಹಾಕ್ಲಿಕ್ಕೆ ಅಂತ ಯೂರಿಯಾನ ತಂದಿಟ್ಟಿರ್ತೀವಿ ನಾವು, ಆಯಿತಾ. ಯೂರಿಯಾನ ಮೂಟೆನ ಎಲ್ಲಿಟ್ಟಿರ್ತೀವಿ ನಾವು, ಒಂದು ಚೀಲನ ಆ ದನ ಕಟ್ಟ ಕೊಟ್ಟಿಗೆಲ್ಲ ಅಕ್ಕಪಕ್ಕದಲ್ಲೆಲ್ಲಾದರೂ ಇಟ್ಟಿರ್ತೀವಿ. ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಎಷ್ಟೋ ಒಂದು 50 ಕೆಜಿ ಚೀಲ ಇರುತ್ತೆ, ಒಂದು 25 ಕೆಜಿ ನಾವು ತಗೊಂಡು ಅದನ್ನು ಅಲ್ಲೇ ಕಟ್ಟದೇನೆ ನಾವೇನು ಮಾಡ್ತೀವಿ, ನಮ್ಮ ಅರ್ಜೆಂಟ್ನಲ್ಲಿ ಬೆಳಬೆಳಗ್ಗೆ ಬೇಗ ಹೋಗಬೇಕು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ತೋಟಕ್ಕೆ ಹೋಗಿರ್ತೀವಿ. ಕೆಲವೊಂದು ಬಾರಿ ಈ ದನಗಳು ಕೊಟ್ಟಿಗೆಗೆ ಬಂದು ಆ ಚೀಲವನ್ನು ಮುಸಿ ರುಚಿಕರವಾಗಿರುತ್ತೆ ಯೂರಿಯಾ, ಆ ಯೂರಿಯನ ತಿಂದುಬಿಡ್ತವೆ. ಕೆಲವೊಂದು ಬರೋಕ್ಕೆ ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ, ಬಟ್ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ತಿಂತು ಏನೋ ಇಷ್ಟು ಎಲ್ಲ ಉಟ್ಕೊಂಡು ಹೋದಾಗ ನಮಗೆ ಗೊತ್ತಾಗಿದ್ದು ಈಗಿತ್ತು ಈಗಿತ್ತು ಈಗಿತ್ತು ಅಂತ. ತಿಂದುಬಿಟ್ಟಾಗ ಏನಾಗ್ತದೆ, ಯೂರಿಯಾ ತಿಂದಾಗ ಅದನ್ನು ಯೂರಿಯಾ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಆಲ್ಕೋಲೋಸಿಸ್ ಆಗಿಬಿಡತ್ತೆ. ಆಯಿತಾ, ನಾನೀಗ ಹಿಂದೆ ಹೇಳಿದ್ದು ಅಸಿಡೋಸಿಸ್ ಇದು ಆಲ್ಕೋಲೋಸಿಸ್ ಆಗಿಬಿಡುತ್ತೆ, ರುಮಿನಲ್ ಆಲ್ಕೋಲೋಸಿಸ್ ಯೂರಿಯಾ ಪಾಯ್ಸನಿಂಗ್ ಆಗ್ತದೆ. ಇಟ್ಸ್ ವೆರಿ ಡೇಂಜರಸ್, ಕ್ಷಾರ ಕಡಿಮೆ ಆಗುವಂಥದ್ದು, ಆಲ್ಕೋಲೋಸಿಸ್ ಆಲ್ಕಲೈನ್ ಆಗ್ತಾ ಹೋಗ್ತದೆ. ಸರಿ, ಪಿ ಎಚ್ 7 ಇತ್ತು ಅಂತಂದರೆ ನಾರ್ಮಲ್ ಅಂತ ಹೇಳ್ತೀವಿ, ನ್ಯೂಟ್ರಲ್ ಅಂತ ಹೇಳ್ತೀವಿ. ಪಿ ಎಚ್ ಕಡಿಮೆ ಆಯಿತು ಅಂತಂದರೆ ಅಸಿಡಿಕ್ ಅಂತ ಹೇಳ್ತೀವಿ, ಪಿ ಎಚ್ ಜಾಸ್ತಿ ಆಯಿತು ಅಂತಂದರೆ ನಾವು ಆಲ್ಕಲೈನ್ ಅಂತ ನಾವು ಹೇಳ್ತೀವಿ. ಆವಾಗ ನಾವು ರುಮನ್ ಫ್ಲೂಯಿಡ್ ಒಂದು ಪಿ ಎಚ್ನ ನಾವು ನೋಡಿದರೆ 10, 11, 12 ಈ ರೀತಿ ಇರುತ್ತೆ. ಆಯಿತಾ, ಅಸಿಡೋಸಿಸಲ್ಲಿ 5-4 ಇದ್ದಂಥದ್ದು, ಆಲ್ಕೋಲೋಸಿಸಲ್ಲಿ 10-12 ಈ ರೀತಿ ಇರುತ್ತೆ. ಪಿ ಎಚ್ ಪೇಪರ್ಗಳು ಕೂಡ ಬರ್ತವೆ, ನಾವು ಪಶುವೈದ್ಯರು ಅದನ್ನು ನಾವು ಟೆಸ್ಟ್ ಮಾಡಿ ವೆದರ್ ಇಟ್ಸ್ ಆಲ್ಕೋಲೋಸಿಸ್ ಆಗಿದೆಯಾ ಅಸಿಡೋಸಿಸ್ ಆಗಿದೆ ಅಂತ ಡಿಫ್ರೆನ್ಷಿಯೇಟ್ ಮಾಡಿ, ಯಾಕಂದರೆ ಎರಡಕ್ಕೂ ಕೂಡ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ. ಅದ್ರ ಬದಲು ಇದು ಕೊಟ್ಟರು ಕೂಡ ಸಾಯ್ತು, ಇದ್ರ ಬದಲು 10 ಕೊಟ್ಟರು ಕೂಡ ಜನ ಸಾಯುವಂಥ ಸಂದರ್ಭ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಜಾಗರೂಕತೆ ನೀವು ಮನೆಯಿಂದ ಹೋಗ್ಬೇಕಾದ ಕೂಡ ಚೀಲವನ್ನು ಕಟ್ಟಿ ದನಗಳ ಕೈಗೆ ಸಿಗದಾಗೆ ಇಟ್ಬಿಟ್ಟು ನೀವು ಹೋದರೆ ತುಂಬ ಜಾಗ್ರತೆಯಾಗಿ, ಯಾಕಂದರೆ ಬೆಳಬೆಳಗ್ಗೆ ಎದ್ದಿರ್ತೀವಿ, ಕೆಲಸದವ್ರು ಯಾರೋ ಬಂದಿರ್ತಾರೆ, ನಾವು ಇಲ್ಲಿಂದ ಯೂರಿಯನ್ನ ತಕೊಂಡು ಗದ್ದೆಗಳಿಗೆ ಹೋಗ್ಬೇಕು, ಯಾವುದೋ ಒಂದು ಅರ್ಜೆಂಟ್ನಲ್ಲಿ ನಾವು ಅದನ್ನು ಕಟ್ಟೋದನ್ನ ಮರ್ತುಬಿಟ್ಟಿರ್ತೀವಿ, ಅಥವಾ ಕೆಲವೊಬ್ಬರು ಲೂಸಾಗಿ ಕಟ್ಟಿರ್ತೀವಿ, ಹಾಗೆ ಮುದುರುಬಿಟ್ಟು ಹಾಗೆ ಇಟ್ಬಿಟ್ಟಿರ್ತೀವಿ, ಆ ರೀತಿ ಏನಾಗುತ್ತೆ ಯೂರಿಯಾ ತುಂಬ ರುಚಿಕರವಾಗಿರುತ್ತೆ ತಿನ್ನಲಿಕ್ಕೆ, ಯಾವುದಕ್ಕೆ ಆ ದನಗಳಿಗೆ ತಿನ್ಕೊಂಡ್ಬಿಡ್ತವೆ ಅವು ಕೆಲವೊಂದು. ಅದರಿಂದ ಆಲ್ಕೋಲೋಸಿಸ್ ಆಗಿ ಯೂರಿಯಾ ಪಾಯ್ಸನಿಂಗ್ ಆಗಿ ರುಮಿನಲ್ ಆಲ್ಕೋಲೋಸಿಸ್ ಆಗಿ ಸಾಯುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇದಿಷ್ಟು ಕೂಡ ಮ್ಯಾನೇಜ್ಮೆಂಟಲ್ ಡಿಸೀಸ್ ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ಇದುವರೆಗೆ ನೀವು ಮ್ಯಾನೇಜ್ಮೆಂಟಲ್ ಡಿಸೀಸ್ನ ಬಗ್ಗೆ ಬಹಳಷ್ಟು ಹೇಳಿದ್ರಿ. ಹಾಗಿದ್ರೆ ತಾವು ಆರಂಭದಲ್ಲಿ ಹೇಳಿದ ಹಾಗೆ ರೋಗಗಳನ್ನು ವಿಭಾಗೀಕರಿಸಿದಂತೆ ಸಾಂಕ್ರಾಮಿಕ ರೋಗಗಳು, ಇದರ ಬಗ್ಗೆ ಈಗ ಹೇಳಬಹುದಾ? ಈಗ ಸಾಂಕ್ರಾಮಿಕ ರೋಗಗಳು ಇನ್ಫೆಕ್ಷನ್ ಡಿಸೀಸ್ ಬಂತು ಅಂತಂದರೆ ಮೊದಲನೇದಾಗಿ ಬ್ಯಾಕ್ಟೀರಿಯಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ, ಮತ್ತು ಪ್ಯಾರಾಸೈಟ್ಸಿಂದ ಬರುತ್ತೆ. ಆಯಿತಾ, ಸಾಮಾನ್ಯವಾಗಿ ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆಗಳು ನಮ್ಮಲ್ಲಿ ಈ ದನ ಕರುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಒಂದು ಎಚ್ ಎಸ್ ಅಂತ ಹೇಳ್ತೀವಿ, ಗಂಟಲು ಬೇನೆ ಅಥವಾ ಗಳಗಂಟಲ ರೋಗ ಅಂತ ಹೇಳ್ತೀವಿ. ನಂತರ ಒಂದು ಆ್ಯಂಥ್ರಾಕ್ಸ್ ನೆರಡಿ ರೋಗ ಅಂತ ಹೇಳ್ತೀವಿ, ಮತ್ತು ಬಿ ಕ್ಯೂ ಬ್ಲ್ಯಾಕ್ ವಾಟರ್ ಚಪ್ಪೆ ರೋಗ ಅಂತ ಹೇಳ್ತೀವಿ. ಇದು ಸ್ವಲ್ಪ ಕಾಮನ್ ಆಗಿ ಕಾಣ್ತೀವಿ ನಾವು. ಮತ್ತು ವೈರಸ್ ಕಾಯಿಲೆಗಳಿಗೆ ಬಂತಂದ್ರೆ ಮೊದಲನೇದು ಎಲ್ಲ ಒಂದು ರಾಜ್ಯದಲ್ಲೂ ನಮ್ಮ ಇಂಡಿಯಾದಲ್ಲೂ ಆಗಿರುವಂಥದ್ದು ಕಾಲುಬಾಯಿ ಜ್ವರ, ಗೆರಸಲು ಅಂತಲೂ ಕೂಡ ಹೇಳ್ತೀವಿ, ಕಾಲುಬಾಯಿ ಬೇನೆ ಅಂತಲೂ ಕೂಡ ನಾವು ಹೇಳ್ತೀವಿ, ಕಾಲುಬಾಯಿ ಜ್ವರ ಅಂತಲೂ ಕೂಡ ನಾವು. ಇದು ವೈರಸ್ಸಿಂದ ಬರುವಂಥ ಕಾಯಿಲೆ ಕಾಲುಬಾಯಿ ಜ್ವರ. ನಂತರ ಚರ್ಮಗಂಟು ರೋಗ LST, ಲಂಪಿ ಸ್ಕಿನ್ ಡಿಸೀಸ್, ಚರ್ಮಗಂಟು ರೋಗ, ಅದು ಕೂಡ ವೈರಸ್ಸಿಂದ ಬರುವಂಥ ಒಂದು ಕಾಯಿಲೆ. ಇವೆರಡು ಕಾಯಿಲೆ ಪ್ರಮುಖವಾಗಿ ವೈರಸ್ಸಿಂದ ಬರುವಂಥವು ಈಗ ಸದ್ಯದಲ್ಲಿ ಈ ಒಂದು ದನಗಳನ್ನ ಕಾಡ್ತಾ ಇರುವಂಥವು. ಪ್ಯಾರಾಸೈಟಿಕ್ ಡಿಸೀಸ್ ಬಂತು ಅಂತಂದರೆ ಬೇಬಿಸಿಯೋಸಿಸ್ ಅಂತ ಬರ್ತದೆ, ತೆಲೆರಿಯಾಸಿಸ್ ಅಂತ ಬರ್ತದೆ. ಆದರೂ ಅದೇ ಸಪ್ರೇಟ್ ಟಾಪಿಕ್, ಹೇಗೆ ಬರುತ್ತೆ ಹೇಗೆ ಹರಡುತ್ತೆ ಅನ್ನುವಂಥದ್ದು. ಈ ಮೊದಲನೇದಾಗಿ ನಾವು ಈ ಒಂದು ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆಗಳು ಸಿಂಪಲಾಗಿ ಒಂದು ಮೊದಲನೇದ ಅಂತಂದರೆ ಎಚ್ ಎಸ್ ಅಂತ ನಾವು, ಗಳಗಂಟ್ಲೆ ರೋಗ. ಇದು ಬ್ಯಾಕ್ಟೀರಿಯಿಂದ ಬರುತ್ತೆ. ಆ ಬ್ಯಾಕ್ಟೀರಿಯಾ ಹೆಸರು ಬಂದು ಪಾಶ್ಚುರೆಲ್ಲ ಮಲ್ಟೋಸಿಡಾ ಅಂತೇಳ್ಬಿಟ್ಟು, ಆ ಬ್ಯಾಕ್ಟೀರಿಯಾ ಹೆಸರು ಬಂದು ಪ್ಯಾಶ್ಚುರೆಲ್ಲ ಮಲ್ಟೋಸಿಡಾ ಅಂತ ಹೇಳ್ತೀವಿ, ಅಥವಾ ಪ್ಯಾಶ್ಚರೆಲ್ಲೋಸಿಸ್ ಅಂತ ಹೇಳ್ತೀವಿ, ಅಥವಾ ಎಮರಜಿಕ್ ಸೆಪ್ಟಿಸೀಮಿಯಾ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಕನ್ನಡದಲ್ಲಿ ನಾವು ಗಂಟಲು ಬೇನೆ ಅಥವಾ ಗಳಗಂಟ್ಲೆ ರೋಗ, ಗಂಟಲು ಬೇನೆ ಅಂತ ಯಾಕೆ ಕರಿತೀವಿ ನಿಮ್ಗೆ ನಾನು ಆ ಒಂದು ಸಿಂಪ್ಟಮ್ಸ್ ಹೇಳಿದಾಗ ಗಂಟಲು ಬೇನೆ ಏಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ಹೇಗೆ ಬರುತ್ತೆ ಗಂಟಲು ಬೇನೆ? ನಾರ್ಮಲಾಗಿ ಈ ಪಾಶ್ಚರೆಲ್ಲ ಮಲ್ಟೋಸಿಡಾ ಅನ್ನುವಂಥ ಬ್ಯಾಕ್ಟೀರಿಯಾಗಳು ದನಗಳ ಗಂಟಲಿನಲ್ಲಿ ನಾರ್ಮಲಾಗಿರ್ತವೆ, ನಾರ್ಮಲ್ ಕಮೆನ್ ಸೆಲ್ಸ್ ಆಗಿರ್ತವೆ ನಾರ್ಮಲಾಗಿ. ಆಯಿತಾ, ಏನಾದರೂ ಇಮ್ಯುನಿಟಿ ಡ್ರಾಪ್ ಆದಾಗ, ಯಾವಾಗ ಯಾವಾಗ ಇಮ್ಯುನಿಟಿ ಡ್ರಾಪ್ ಆಗ್ಬೋದು? ಒಂದು ಪ್ರಕೃತಿ ವಿಕೋಪಗಳಾದಾಗ, ಈ ನೆರೆ ಬಂದಾಗ, ಅಥವಾ ತುಂಬ ಬಿಸಿಯಾದಾಗ, ಅಥವಾ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ, ಆಯಿತಾ, ಏನಾದರೂ ಸ್ಟ್ರೆಸ್ ಕಂಡೀಷನ್ ಆದಾಗ ಆ ಒಂದು ಆ ಇಮ್ಯುನಿಟಿ ಕಡಿಮೆ ಆಗ್ತದೆ. ಅದನ್ನು ನಾವು ಕೆಲವೊಂದು ಶಿಪ್ಪಿಂಗ್ ಫೀವರ್ ಅಂತ ಕರಿತೀವಿ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡಿದಾಗಲೂ ಕೂಡ ಆ ಒಂದು ಸ್ಟ್ರೆಸ್ಸಿಂದ ಕಾಯಿಲೆ ಬರೋ ಸಾಧ್ಯತೆ ಇರೋದ್ರಿಂದ ಅದನ್ನು ನಾವು ಶಿಪ್ಪಿಂಗ್ ಫೀವರ್ ಅಂತಲೂ ಕೂಡ ನಾವು ಕರಿತೀವಿ ಅದನ್ನು, ಎಮರಜಿಕ್ ಸೆಪ್ಟಿಸೀಮೇನ. ಆ ಇಮ್ಯುನಿಟಿ ಡೌನ್ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ಒಂದು ಬ್ಯಾಕ್ಟೀರಿಯಾಗಳು ಅಪ್ಪರೆಂಟ್ ತಗೊಳ್ತವೆ. ಆಯಿತಾ, ಮತ್ತು ಈ ದನಗಳು ಕೂಡ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಯಾವುದೇ ಜಂತುಳಗಳಿರಬಾರ್ದು, ಅದು ನ್ಯೂಟ್ರಿಷಿಯಸ್ ಆಗಿ ಕೂಡ ಇರಬೇಕು, ಯಾವುದೇ ಡಿಫಿಷಿಯೆಂಟ್ ಇರಬಾರ್ದು. ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಮಗೆ ಯಾವುದೇ ಮೂಳೆಗಳು ಕಾಣಬಾರ್ದು. ಒಂದು ದನನ ನೋಡಿದಾಗ ನಮ್ಗೆ ಚೆನ್ನಾಗಿದೆಯಾ ಇದನ್ನು ಇಲ್ವಾ, ಅಥವಾ ಇದಕ್ಕೇನಾದರೂ ನ್ಯೂಟ್ರಿಷಿಯಸ್ ಫುಡ್ ಸಿಕ್ತಿದೆಯಾ ಇಲ್ವಾ ಅನ್ನೋದು ನಾವು ನೋಡಿದಾಗಲೇ ಗೊತ್ತಾಗ್ತದೆ. ಅದು ಬಾಡಿ ಕಂಡೀಷನ್ ಸ್ಕೋರು ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಮೂಳೆಗಳು ಕಾಣ್ತಿದೆಯಾ ಇಲ್ವಾ, ಚೆನ್ನಾಗಿ ಕಾಣ್ತಿದೆಯಾ, ನುಣುಪಾಗಿದೆಯಾ ಮೇಲುಗಡೆ ಎಲ್ಲ ನೋಡಿದಾಗಲೇ ಗೊತ್ತಾಗ್ತದೆ. ಆ ರೀತಿ ಮೊದಲೇ ಕಡಿಮೆ ಇದ್ದು ಈ ರೀತಿ ಏನಾದರೂ ಸಮಸ್ಯೆಗಳು ಅಥವಾ ಶಿಪ್ಪಿಂಗ್ ಫೀವರ್ ಅಂತ ಒಂದು ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ, ಪ್ರಕೃತಿ ವಿಕೋಪಗಳಾದಾಗ, ಈ ರೀತಿ ಆದಾಗ ಈ ಒಂದು ಎಚ್ ಎಸ್ ಅನ್ನುವಂಥ ಕಾಯಿಲೆ ನಮ್ಗೆ ಕಂಡುಬರುತ್ತೆ. ಏನು ಮಾಡುತ್ತೆ ಇದು, ಇಲ್ಲೋ ರೋಗ ಲಕ್ಷಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ಜ್ವರ ಬರುತ್ತೆ. ಮೊದಲನೇದಾಗಿ ಇನ್ಫೆಕ್ಷನ್ ಡಿಸೀಸ್ ಯಾವತ್ತು ಕೂಡ ಜ್ವರ ಬರುತ್ತೆ. ಆಯಿತಾ, ಜ್ವರ ಬಂದ ನಂತರ ಇದು ಏನು ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂತಂದರೆ ಲಂಗ್ಸ್ ಶ್ವಾಸಕೋಶಕ್ಕೆ ಹೋಗಿ ಆ ಶ್ವಾಸಕೋಶ ನಮಗೆ ಉಸಿರಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಆ ಶ್ವಾಸಕೋಶದೊಳಗಡೆ ಹೋಗಿ ಎಲ್ಲ ಒಂದು ಸೋಂಕನ್ನು ಉಂಟು ಮಾಡಿ ಆ ಶ್ವಾಸಕೋಶದೊಳಗಡೆ ರೇಷ್ಯಾ ಅಥವಾ ಕ್ಯೂ ನಾವು ನಿಮೋನಿಯಾ ಅಂತ ಹೇಳ್ತೀವಿ, ನಿಮೋನಿಯನ ಕಾಸ್ ಮಾಡಿ ಅದಕ್ಕೆ ಉಸಿರಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಿರುತ್ತೆ, ಮೂಗಲೆಲ್ಲ ಕೂಡ ಸಿಂಬಳ ಸುರಿಸ್ತಾ ಇರುತ್ತೆ, ಉಸಿರಾಡೋಕ್ಕಾಗದೆ ಅದಕ್ಕೆ ಏನಾಗುತ್ತೆ, ಬಾಯಿನಲ್ಲಿ ಶೇಂಕ್ತಾ ಇರುತ್ತೆ. ಆಮೇಲೆ ಕೆಲವೊಂದು ಬಾರಿ ಏನಾಗುತ್ತೆ, ಆ ಒಂದು ಕುತ್ತಿಗೆಯ ಕೆಳಭಾಗದಲ್ಲಿ ದವಡೆ ಹತ್ರ ಎಲ್ಲ ಏನಾಗುತ್ತೆ, ಆ ಒಂದು ಫ್ಲೂಯಿಡ್ಸ್ ಇನ್ಫೆಕ್ಷನ್ ಫ್ಲೂಯಿಡ್ ಎಲ್ಲ ತುಂಬಿಕೊಂಡು ತುಂಬ ದಪ್ಪ ಆಗ್ತಾ ಇರುತ್ತೆ. ತುಂಬ ದಪ್ಪ ಆದಾಗ ಏನಾಗುತ್ತೆ, ಇದು ಕೂಡ ಆ ಟ್ರೇಕೆ ಅಂತಿರುತ್ತೆ, ನಮಗೆ ಉಸಿರಾಡಲಿಕ್ಕೆ ಒಂದು ಟ್ರೇಕೆ ಅಂತಿದೆ, ಆ ಟ್ರೇಕೆ ಮೇಲೆ ಕೂಡ ಇದು ದಪ್ಪ ಆದಾಗೆಲ್ಲ ಪ್ರೆಷರ್ನ ಕ್ರಿಯೇಟ್ ಮಾಡೋದ್ರಿಂದ ಮೊದಲೇ ಲಂಗ್ಸ್ ಹಾಳಾಗಿರುತ್ತೆ, ಪ್ರೆಷರು ಕ್ರಿಯೇಟ್ ಮಾಡುತ್ತೆ, ಆ ಎಲ್ಲ ಒಂದು ಎಲ್ಲವೂ ಕೂಡ ಸೇರಿಕೊಂಡು ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಆ ಒಂದು ಮುಖದ ಕೆಳಭಾಗದಲ್ಲಿ ಊದ್ಕೊಂಡಿರೋದ್ರಿಂದ ನಾವು ಗಂಟಲು ಬೇನೆ, ಗಳಗಂಟ್ಲೆ ರೋಗ ಅಂತ ನಾವು ಕರಿತೀವಿ. ಆ ಫ್ಲೂಯಿಡ್ಸು ಎಕ್ಸ್ಕ್ರೀಷನ್ ಎಲ್ಲವೂ ಕೂಡ ಈ ಒಂದು ವೈರಸ್ ಕೂಡ ಇರುತ್ತೆ, ಅದರಿಂದನೂ ಕೂಡ ಕೆಲ ಬೇರೆ ರಾಸುಗಳಿಗೂ ಕೂಡ ಅದು ಹರಡುವ ಚಾನ್ಸಸ್ಸು ಕೂಡ ಇರುತ್ತೆ. ಈ ಗಳಗಂಡ ಗಂಟಲ ನೋವನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಡಬಹುದು? ಇದಕ್ಕೆ ನಾವು ಆಗಿಂದಾಗೆ ಈ ಕಾಲುಬಾಯಿ ಜ್ವರದಷ್ಟು ಕಂಡು ಬರ್ತಿಲ್ಲ, ಆಗಿಂದಾಗೆ ಇದು ಕಂಡು ಬರ್ತಿರ್ತದೆ. ಆ ಕಂಡು ಬಂದಂತಹ ಜಾಗದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸುತ್ತ ರೇಡಿಯಸ್ಸಲ್ಲಿ ನಾವು ಎಲ್ಲ ದನಗಳು ಕಂಡಂತ ಜಾಗದಲ್ಲಿ ಮಾತ್ರ ನಾವು ಒಂದು ವ್ಯಾಕ್ಸಿನೇಷನ್ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ, ಅದಕ್ಕೆ ತಡೆಗಟ್ಟಲಿಕ್ಕೆ, ಯಾಕಂದ್ರೆ ಅದು ಹರಡಬಾರ್ದು ಅಂತ ಹೇಳ್ಬಿಟ್ಟು. ಆಯ್ತಾ, ಇದು ತಡೆಗಟ್ಟುವಿಕೆ. ಸರ್, ಈ ಗಂಟಲು ರೋಗ ಏನಿದೆ ಇದಕ್ಕೆ ತಕ್ಷಣಕ್ಕೆ ಇದಕ್ಕಿರುವ ಪರಿಹಾರವೇನು? ಈ ಗಂಟಲು ಬೇನೆಗೆ ಬಂತು ಅಂತ ಕೂಡಲೇ ಪರಿಹಾರ ಏನಂತಂದ್ರೆ ನೀವು ಪಶುವೈದ್ಯರನ್ನ ಕಾಣಬೇಕು. ಮೊದಲು ಅತಿಯಾದ ಜ್ವರ ಬರುತ್ತೆ, ನಂತರ ಆ ಡಿಸೀಸ್ ಪ್ರೋಗ್ರೆಸ್ ಆಗಿ ಆಗಿ ನಿಮೋನಿಯಾ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ನೀವು ಚಿಕಿತ್ಸೆಯನ್ನು ಬಹಳ ಬೇಗ ಕೊಡಿಸಿದರೆ ಅದು ಸಾಯುವಂಥ ಒಂದು ಇದರಿಂದ ನಾವು ಅದನ್ನು ತಪ್ಪಿಸ್ಬೋದು, ಅದನ್ನು ಉಳಿಸ್ಬೋದು, ಏನೂ ತೊಂದರೆ ಆಗದಂಗೆ ನೋಡ್ಕೊಳ್ಬೋದು. ಬಟ್ ಏನಾದರೂ ನಿಧಾನ ಆಯಿತು, ತಡ ಆಯಿತು ಟ್ರೀಟ್ಮೆಂಟ್ ಕೊಡಿಸೋದು ಅಂತಂದರೆ ಆ ನಿಮೋನಿಯಾ ತುಂಬ ಪ್ರೋಗ್ರೆಸ್ ಆಗಿಬಿಟ್ಟಿರುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಟ್ಟಿರೋದ್ರಿಂದ ಅದನ್ನು ಬದುಕಿಸೋದು ತುಂಬ ಕಷ್ಟ ಆಗುತ್ತೆ. ನಾವು ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಸು ಅಥವಾ ಜ್ವರ ಕಡಿಮೆ ಮಾಡಲಿಕ್ಕೆ ಔಷಧಿಗಳು ಅಥವಾ ಉಸಿರಾಡಬೇಕಾದಂಗೆ ಬೇಕಾದಂಥ ಕೆಲವೊಂದು ಔಷಧಿಗಳನ್ನ ನಾವು ಕೊಟ್ಟು ಅದನ್ನು ನಾವು ಮಾಡ್ಬೋದು. ನಾವು ವೈರಸ್ನಿಂದಾಗಿ ಬರುವಂತಹ ಕಾಯಿಲೆಗಳು ಬರುವ ಮೊದಲೇ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು? ಯಾವುದೇ ರೋಗಗ್ರಸ್ತ ಪ್ರಾಣಿಗಳು, ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆಯಿಂದ ನಾವು ನಮ್ದು ಒಂದು ಫಾರ್ಮ್ ಇರುತ್ತೆ, ಬೇರೆ ಕಡೆಯಿಂದ ನಾವು ಫಾರ್ಮಿಗೆ ದನಗಳನ್ನ ತತ್ತಿ ಒಂದು 10 ದನಗಳನ್ನ ಬೇರೆ ಫಾರ್ಮಿಂದ, ನಮ್ಮ ಹತ್ರ ಒಂದು 20 ಇದ್ದಾವೆ ಬೇರೆ ಕಡೆಯಿಂದ, ಇನ್ನೊಂದು 10 ತರ್ತಿದ್ದೀವಿ ಅಂತಂದ್ರೆ ಏನು ಮಾಡಬೇಕು ಅಂದರೆ ಬೇರೆ ಕಡೆಯಿಂದ ತಂದಂತಹ ರಾಸುಗಳನ್ನ ನಾವು ನಮ್ಮ ರಾಸುಗಳ ಜೊತೆ ಒಂದು 10-12 ದಿನ ಬಿಟ್ಕೊಳ್ಬಾರ್ದು. ಅದನ್ನು ನಾವು ಐಸೋಲೇಷನ್ ಅಂತ ನಾವು ಹೇಳ್ತೀವಿ. ಆಯ್ತಾ, ಯಾಕಂದರೆ ಆ ದನಗಳಿಗೆ ಕಾಯಿಲೆ ಯಾವ ಕಾಯಿಲೆ ಇದೇನು ಅಂತದ್ದು ನಮಗೆ ಗೊತ್ತಿಲ್ಲ. ಅದನ್ನು ಸಪ್ರೇಟಾಗಿ ಕಟ್ಟಿ ಒಂದು 7-10 ದಿನ ಅದನ್ನು ನಾವು ನೋಡಿಕೊಂಡು ಅದಕ್ಕೆ ಏನು ಬಂದಿಲ್ಲ ಅಂತ ನಂತರ ನಮ್ಮ ಫಾರ್ಮ್ ಒಳಗಡೆ ಅದನ್ನು ನಾವು ಎಂಟ್ರಿ ತಗೋಬೇಕಾಗತ್ತೆ. ಅಥವಾ ನಮ್ಮ ಫಾರ್ಮ್ ಒಳಗಡೆ ಇದ್ದಂತಹ ರಾಸುಗಳಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳು ಇನ್ಫೆಕ್ಷನ್ ಡಿಸೀಸ್ ಕಂಡು ಬಂತು ಅಂತ ಕೂಡಲೇ ಪ್ರತ್ಯೇಕಿಸ್ಬೇಕು ಅದನ್ನು. ತಕ್ಷಣ ನಾವು ಅದನ್ನು ಬೇರೆ ಕಡೆ ನಾವು ಶಿಫ್ಟ್ ಮಾಡಿ ಅದನ್ನು ಪ್ರತ್ಯೇಕಿಸಿದ್ರೆ ಬೇರೆ ರಾಸುಗಳಿಗೆ ಆಡುವಂಥದ್ದು ಕೂಡ ತಪ್ಪುತ್ತೆ. ಇದು ನಾವು HS ಗಳಗಂಟಲ ರೋಗದ ಬಗ್ಗೆ ಹೇಳಿದ್ವಿ. ಗಳಗಂಟಲ ರೋಗದ ಬಗ್ಗೆ ಸವಿಸ್ತಾರವಾಗಿ ನೀವು ಮಾಹಿತಿ ನೀಡಿದ್ರೆ, ಇದರಂತೆ ಜಾನುವಾರುಗಳಿಗೆ ಬರುವ ಬೇರೆ ರೀತಿಯ ರೋಗಗಳು ಯಾವುವು? ಮುಂದಿನ ಕಾಯಿಲೆ ಬಂದು ಬ್ಲ್ಯಾಕ್ ವಾಟರ್ ಅಥವಾ ನಾವು ಚಪ್ಪೆ ರೋಗ ಅಂತ ನಾವು ಕರಿತೀವಿ. ಆಯ್ತಾ, ಈ ಚಪ್ಪೆ ರೋಗ ಹೇಗೆ ಬರುತ್ತೆ? ಇದು ಒಂದು ಕ್ಲಾಸ್ಟ್ರಿಡಿಯಂ ಚೋಯ್ ಅಂತ ಹೇಳಿಬಿಟ್ಟು ಒಂದು ಬ್ಯಾಕ್ಟೀರಿಯಾ, ಇದು ಸ್ಪೋರ್ ಫಾರ್ಮಿಂಗ್ ಅಂತಂದರೆ ಇದು ಸ್ಪೋರ್ ಅಂತ ಬ್ಯಾಕ್ಟೀರಿಯಾಗಳಿತ್ತು ಅಂತಂದರೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸಾಯಿಸ್ಬಿಡ್ತೀವಿ. ಸ್ಪೋರ್ ಅಂತಂದ್ರೆ ಏನಾಗುತ್ತೆ, ಆ ಎಷ್ಟೋ ವರ್ಷಗಳ ಕಾಲ ಅದು ಮಣ್ಣಿನಲ್ಲೇ ಇರುತ್ತೆ. ಆ ಕಲುಷಿತಗೊಂಡಂತಹ ಆಹಾರ ನೀರು ಇದ್ರ ಮುಖಾಂತರ ಈ ಒಂದು ಬ್ಲ್ಯಾಕ್ ವಾಟರ್ ಅನ್ನುವಂಥ ಕಾಯಿಲೆ ನೀರನ್ನ ಸೇವಿಸಿದಾಗ ದನಗಳಲ್ಲಿ ಕಂಡು ಬರ್ತದೆ. ಇದು ಹೇಗೆ ಅಂತಂದರೆ, ಇದು ಇಮ್ಯುನಿಟಿ ನೋಡಲ್ಲ, ಯಾವ್ದು ಚೆನ್ನಾಗಿರುತ್ತೆ ಯಾವ ದನ ಚೆನ್ನಾಗಿರುತ್ತೆ ಆ ಚೆನ್ನಾಗಿರುವಂಥ ದನಗಳಿಗೆ ಜಾಸ್ತಿ ಬರುವಂಥದ್ದು ಬ್ಲ್ಯಾಕ್ ವಾಟರ್ ಅನ್ನುವಂಥದ್ದು. ಆಯಿತಾ, ಇದು ಮೇನ್ ಇಂಪಾರ್ಟೆಂಟ್ ಎಫೆಕ್ಟ್ ಮಾಡುವಂಥದ್ದು ಮಾಂಸಖಂಡಗಳನ್ನ, ದೊಡ್ಡ ದೊಡ್ಡ ಮಾಂಸಖಂಡಗಳಿರುತ್ತೆ. ಈಗ ದನಗಳ ಬಾಡಿನಲ್ಲಿ ಈ ಭುಜದ ಭಾಗದಲ್ಲಿ ದೊಡ್ಡ ದೊಡ್ಡ ಮಾಂಸಖಂಡಗಳಿರುತ್ತೆ, ಅಥವಾ ತೊಡೆಯ ಭಾಗದಲ್ಲಿ ದೊಡ್ಡ ದೊಡ್ಡ ಮಾಂಸಖಂಡಗಳಿರುತ್ತೆ. ಆ ಮಾಂಸಖಂಡಗಳನ್ನ ಟಾರ್ಗೆಟ್ ಮಾಡಿ ಆ ಒಂದು ಕ್ಲಾಸ್ಟ್ರಿಡಿಯಂ ಚವೆ ಎನ್ನುವಂತಹ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಒಳಗಡೆ ಹೋಗಿ ಆ ಮಸಲ್ಸಲ್ಲಿ ಏನು ಮಾಡುತ್ತೆ, ಇನ್ಫೆಕ್ಷನ್ಸ್ನ ಕಾಸ್ ಮಾಡಿ ಟಾಕ್ಸಿನ್ಸ್ನೆಲ್ಲ ರಿಲೀಸ್ ಮಾಡಿ ಏನಾಗುತ್ತೆ, ಆ ಒಂದು ಮಾಂಸಖಂಡ ಕೊಳೆಯೋ ರೀತಿ ಮಾಡಿಬಿಡುತ್ತೆ. ಸ್ಟಾರ್ಟಿಂಗ್ ಏನು ಸಿಂಪ್ಟಮ್ಸು, ಜ್ವರ ಬರುತ್ತೆ, ಮತ್ತು ಆ ಒಂದು ಭುಜದ ಭಾಗ ಆಗಿರ್ಬೋದು ಅಥವಾ ಆ ಹಿಂದೆ ಚಪ್ಪೆ ಅಂತ ನಾವು ಹೇಳ್ತೀವಿ ಅಥವಾ ಹಿಂದೆಗಡೆ ಕಾಲಿ ತೊಡೆಯ ಭಾಗದಲ್ಲಿ ಮಾಂಸಖಂಡಗಳು ಎಲ್ಲವೂ ಕೂಡ ಸ್ವೆಲ್ ಆಗ್ತಾ ಬರ್ತವೆ. ಮತ್ತು ಅದನ್ನು ನಾವು ಮುಟ್ಟಿದರೆ ಪಾರ್ಚ್ಮೆಂಟ್ ಪೇಪರ್ ಟೈಪ್ ಚೊರ್ರ ಅಂತ ಹೇಳಿಬಿಟ್ಟು ನಾವು ಜಸ್ಟ್ ಒಂದು ಅದ್ರ ಮೇಲೆ ಕೈ ಆಡಿಸಿದರೆ ಜೊರಗಾಗಿ ಅದು ನಾವು ಮುಟ್ಟಿದರೆ ಪಾರ್ಚ್ಮೆಂಟ್ ಪೇಪರ್ ಅಂತ ನಾವು ಹೇಳ್ತೀವಿ. ಆ ರೀತಿ ನಮಗೆ ಸೆನ್ಸೇಷನ್ ಆಗುತ್ತೆ, ಯಾಕಂದರೆ ಆ ಒಂದು ಗಾಳಿನ ತುಂಬಿಕೊಂಡಿರ್ತದೆ ಮತ್ತೆ ಮಸಲ್ಸ್ ಅದ್ರ ಮಧ್ಯ ಗಾಳಿ ತುಂಬಿಕೊಂಡಾಗ ನಮಗೆ ಜೊರಗು ತರ ಒಂದು ಶಬ್ದ ಬರುತ್ತಲ್ಲ, ಆ ರೀತಿ ನಮಗೆ ಫೀಲ್ ಆಗ್ತದೆ. ಆಯ್ತಾ, ಆ ರೀತಿ ಫೀಲ್ ಆದಾಗ ಎಸ್ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಪಶುವೈದ್ಯರು ಬಂದು ಅದನ್ನ ಎಕ್ಸಾಮಿನ್ ಮಾಡಿ ಜ್ವರ ಎಷ್ಟಿದೆ ಅಂತೆಲ್ಲ ನೋಡ್ಬಿಟ್ಟು ಅದಕ್ಕೆ ಬೇಕಾದಂತ ಚಿಕಿತ್ಸೆನ ನಾವು ಕೊಡಬಹುದು. ಮತ್ತೆ ಇದಕ್ಕೂ ಕೂಡ ವ್ಯಾಕ್ಸಿನೇಷನ್ ಇದೆ, ಇದು ಕೂಡ ಎಲ್ಲೆಲ್ಲಿ ಕಂಡು ಬರುತ್ತೆ ಅಲ್ಲಲ್ಲಿ ಮಾತ್ರ ನಾವು ವ್ಯಾಕ್ಸಿನೇಷನ್ ನಾವು ಕೊಡ್ತಾ ಇದೀವಿ. ಇದುವರೆಗೆ ನೀವು ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳು ಹಾಗೂ ಅವುಗಳ ನಿಯಂತ್ರಣದ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರೆ, ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತನಾಡಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಎಲ್ಲ ಕೇಳುವವರಿಗೂ ಕೂಡ ಧನ್ಯವಾದಗಳು. ಆತ್ಮೀಯ ಕೇಳುಗರೇ, ಇದುವರೆಗೆ ಡಾಕ್ಟರ್ ವೆಂಕಟೇಶ್ SM ಹಿರಿಯ ಪಶುವೈದ್ಯ ಅಧಿಕಾರಿಗಳು ಪಶು ಆಸ್ಪತ್ರೆ ಸುರತ್ಕಲ್ ಇವರು ನಮ್ಮ ಜೊತೆ ಮಾತನಾಡಿದರು. ಮುಂದಿನ ಕೃಷಿರಂಗದಲ್ಲಿ ಕಾಣೋ ತನಕ ನಮಸ್ಕಾರ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕಡಿದಾಗಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆಯ ಉಸಿರಾಗಿ ಪುಡಿಬೆಟ್ಟು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಹವಾಮಾನ ವರದಿ. ಮುಂದಿನ 3 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ. ಇದೀಗ ಯಶವಂತ್ ಹಾಲಿಬಂದಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಶಿಶುನಾಳ ಶರೀಫರ ತತ್ವಪದ ಕುಂಬಾರಕ್ಕಿ ಈಕಿ ಕುಂಬಾರಕ್ಕಿ. ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ. ಚಿನ್ನ ಎಂಬ ಮಣ್ಣನ್ನು ತರಿಸಿ ತನು ಎಂಬ ನೀರನ್ನು ಹಣಿಸಿ ಚಿನ್ನ ಎಂಬ ಮಣ್ಣನ್ನು ತರಿಸಿ ತನು ಎಂಬ ನೀರನ್ನು ಹಣಿಸಿ ಮನ ಎಂಬ ಹುದಲನ್ನು ಕಲಿಸಿ ಮನ ಎಂಬ ಹುದಲನ್ನು ಕಲಿಸಿ ಗುಣ ಎಂಬ ಸೂತನು ಹಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ. ಭಕ್ತಿ ಎಂಬ ತಿಗರಿಯ ಮಾಡಿ ಧ್ಯಾನ ಎಂಬ ಬಡಿಗೆಯ ಊರಿ ಭಕ್ತಿ ಎಂಬ ತಿಗರಿಯ ಮಾಡಿ ಧ್ಯಾನ ಎಂಬ ಬಡಿಗೆಯ ಊರಿ 300ರ ಹೊತ್ತ ಸುತ್ತನು ತಿರುಗಿಸಿ ಗಡಿಗೆ ಮಾಡುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ. ಆಚಾರ ಎಂಬ ಆವಿಗೆ ಮುಚ್ಚಿ ಅರಿವು ಎಂಬ ಬೆಂಕಿಯ ಹಚ್ಚಿ ಆಚಾರ ಎಂಬ ಆವಿಗೆ ಮುಚ್ಚಿ ಅರಿವು ಎಂಬ ಬೆಂಕಿಯ ಹಚ್ಚಿ 1000 ಕೊಡಗಳ ಸುತ್ತು ಇಂದು ಸಂತಿಗೆ ಒಯ್ದು ಮಾರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ. ಮೂರು ಕಾಸಿಗೊಂದು ಕುಡುಕಿಯ ಮಾರಿ 6 ಕಾಸಿಗೊಂದು ಗಡಿಗೆಯ ತೂರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ 6 ಕಾಸಿಗೊಂದು ಗಡಿಗೆಯ ತೂರಿ ವಸುಧೆಯಳು ಶಿಶುನಾಳಧೀಶನ ವಸುಧೆಯಳು ಶಿಶುನಾಳಧೀಶನ ಮುಂದೆ ಧ್ಯಾನದ ಮಗಿಯಿಡುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಕುಂಬಾರಕ್ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕ್ಕಿ ಕುಂಬಾರಕ್ಕಿ. ಈಗ ಕೇಳೋಣ ಶ್ರೀಧಾ ವಿಠಲ ಅವರ ಭಕ್ತಿ ರಚನೆ. ಮಾತಾಡೆ ಎನ್ನ ಮೌನದ ಗೌರಿ ಮಾತಾಡೆ ಎನ್ನ ಮೌನದ ಗೌರಿ ಯಾತಕ ಛಲ ಮನಸೋತವನೊಡನೆ ಮಾತಾಡೆ ಎನ್ನ ಮೌನದ ಗೌರಿ ಯಾತಕ ಛಲ ಮನಸೋತವನೊಡನೆ ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ಮಾತಾಡೆ ಮಾತಾಡೆ ನಿಮಗೆ ಮುಖವಿದು ಬಾಡಿಕೆಂದುಟಿಯು ಎಸೆದಿರಲು ನಾ ನೋಡಿ ನಸುನಗೆ ಮುಖವಿದು ಬಾಡಿಕೆಂದುಟಿಯು ಎಸೆದಿರಲು ನಾ ನೋಡಿ ವಸುಧೆಯೊಳಗೆ ನಾ ಜೀವಿಸಲಾರೆ ವಸುಧೆಯೊಳಗೆ ನಾ ಜೀವಿಸಲಾರೆ ಗಸಗಸ ವ್ಯಾತಕ್ಕೆ ತುಂಬಿತು ಅರಗಿಣಿ ಮಾತಾಡೆ ಗೌರಿ ಮಾತಾಡೆ.